ಅನುಪಯುಕ್ತ ಮೀನುಗಳು ಕೊಳದ ಒಳಗೆ ಬರದಂತೆ ಹಾಗೂ ಬಿತ್ತನೆ ಮಾಡಿದ ಮೀನುಗಳು ಹೊರಗೆ ಹೋಗದಂತೆ ಒಳ ಮತ್ತು ಹೊರತೂಬುಗಳಿಗೆ ಸಣ್ಣ ಕಣ್ಣಿನ ಜಾಲರಿ ಅಥವಾ ಪ್ಲಾಸ್ಟಿಕ್ ಪರದೆಯನ್ನು ನಾವು ಅಳವಡಿಸ್ಕೋಬೇಕು. ಕೊಳದ ಆಳ ಕನಿಷ್ಠ 1.5 meter ಇರಬೇಕು. ಕೊಳದ ನೀರಿನ ಉಷ್ಣಾಂಶ ಸರಾಸರಿ 25-32 degrees Celsius ಇರಬೇಕು. ರಸಸಾರ 6.5-8.5 ಇದ್ರೆ ಸಾಕು. ಇನ್ನು ಕರಗಿದ ಆಮ್ಲಜನಕದ ಬಗ್ಗೆ ಹೇಳೋದಾದ್ರೆ ಕನಿಷ್ಠ 5-6 ppm ಇರಬೇಕು. ಕೊಳದ ನೀರಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಮೀನುಮರಿ ಬಿತ್ತನೆಗೆ 1 week ಮುಂಚಿತವಾಗಿ ಹಸಿ ಸಗಣಿಯನ್ನು ನಾವು 1 acre 1 ton ಅಂತೆ ನೀರಿನಲ್ಲಿ ಕಲಸಿ ರಾಡಿ ಮಾಡಿ ಎರಚಬೇಕು. ಮೇಕೆ ಅಥವಾ ಕುರಿಯ ಹಿಕ್ಕೆ ಅಥವಾ ಈ ಕೋಳಿ ಗೊಬ್ಬರವನ್ನು ನಾವು ಬಳಸೋದಾದ್ರೆ 1 acre 800 kg ಅಂತೆ ನಾವು ಹಾಕಬೇಕಾಗುತ್ತೆ. ಮೀನುಮರಿಗಳ ಬಿತ್ತನೆಯನ್ನು ಗೊಬ್ಬರ ಹಾಕಿದ 2 weeks ನಂತರ ಮೀನುಮರಿಗಳನ್ನು ಬಿತ್ತನೆ ಮಾಡಬೇಕು. ಏಕತಳಿ ಮೀನು ಸಾಕಾಣಿಕೆಯಲ್ಲಿ ಬೆರಳುದ್ದ ಗಾತ್ರದ ಮರಿಗಳನ್ನು ನಾವು 1 square meter 2-4 ಬಿತ್ತನೆ ಮಾಡಬಹುದು. ಪಂಗೇಶಸ್ ಮತ್ತು ಗೆಂಡೆ ಜಾತಿ ಮೀನುಗಳ ಮಿಶ್ರ ಕೃಷಿ ಮಾಡೋದಾದ್ರೆ 1 acre 4,000 ಮೀನುಮರಿಗಳಂತೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಅದರಲ್ಲಿ ಪಂಗೇಶಸ್ ಅನ್ನ 2,800 ಮರಿಗಳು, ಕಟ್ಲಾ ರೋಹು ಮತ್ತು ಹುಲ್ಲಗೆಂಡೆ ಸಾಮಾನ್ಯ ಗೆಂಡೆ ಮೀನುಮರಿಗಳನ್ನು ನಾವು ತಲಾ 300 ಬಿಡಬೇಕಾಗುತ್ತೆ. ಇನ್ನು ಆಹಾರ ಮತ್ತು ಗೊಬ್ಬರದ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ ಕೊಳಗಳಲ್ಲಿ ಮೀನುಗಳ ಸಾಂದ್ರತೆ ಹೆಚ್ಚಿರೋದ್ರಿಂದ ನೈಸರ್ಗಿಕವಾಗಿ ಉತ್ಪತ್ತಿಯಾದಂಥ ಆಹಾರದ ಜೊತೆಗೆ ಪೂರಕ ಆಹಾರವನ್ನು ನೀಡೋದ್ರಿಂದ ಉತ್ತಮ ಇಳುವರಿಯನ್ನು ನಾವು ಪಡಿಬಹುದು. ಪ್ರಾರಂಭದ ಹಂತದಲ್ಲಿ ಸಾಂಪ್ರದಾಯಿಕ ಆಹಾರಗಳಾದ ಅಕ್ಕಿ ತೌಡು ಮತ್ತು ಶೇಂಗಾ ಹಿಂಡಿ ಮಿಶ್ರಣವನ್ನು ನಾವು 1:1 ratio ಬೆರೆಸಿ ಮರಿಗಳಿಗೆ ಪುಡಿಯ ರೂಪದಲ್ಲಿ ನಾವು ನೀಡಬಹುದು. ಇದನ್ನ ಶಾವಿಗೆ ಹೊರಳಿನಲ್ಲಿ ಹಾಕಿ ಒತ್ತಿ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೋಬೇಕು. ಮೀನು ಮರಿಗಳನ್ನ ಬಿತ್ತಿದ ಮೊದಲ 3 ಅಕ್ಕಿ ತೌಡು, ಶೇಂಗಾ ಹಿಂಡಿ ಮಿಶ್ರಣ ಹಾಗೂ ಸಣ್ಣ ಹರಳಿನ ರೂಪದ ತೇಲುವ ಆಹಾರಗಳನ್ನ ದೇಹದ ತೂಕದ 10% 4 ನಂತರ ದೇಹದ ತೂಕದ 5% ನಾವು ನೀಡಬೇಕಾಗತ್ತೆ. ಆಹಾರವನ್ನು ಪ್ರತಿ 1,000 ಮರಿಗಳಿಗೆ ನಾವು ಅಂದಾಜು ಮಾಡೋದಾದ್ರೆ ಮೊದಲ ತಿಂಗಳು 0.5 kg-600 gram ವರೆಗೂ ನಾವು ಕೊಡಬೇಕಾಗುತ್ತೆ. ಇನ್ನು 4-6 months 850-1.25 kg ನಾವು ಕೊಡಬೇಕಾಗತ್ತೆ. ಅದೇ ರೀತಿ 7-9 months 1.75-2.5 kg ನಾವು ಕೊಡಬೇಕಾಗತ್ತೆ. ಅದೇ ತರ 10-12 months ನಾವು 3-3.25 kg ವರೆಗೂ ನಾವು ಆಹಾರವನ್ನು ಕೊಡುವುದನ್ನು ಏರಿಸಬೇಕಾಗತ್ತೆ. ಹಸಿ ಸಗಣಿಯನ್ನ ಪ್ರತಿ ತಿಂಗಳು 400 kg ಬಗ್ಗಡದ ರೂಪದಲ್ಲಿ ಕೊಳದ ಎಲ್ಲಾ ಭಾಗಕ್ಕೂ ಹರಡಬೇಕು. ಇದರಿಂದ ನೈಸರ್ಗಿಕ ಆಹಾರದ ಉತ್ಪತ್ತಿ ನಿರಂತರವಾಗಿರುತ್ತೆ. ತಿಂಗಳಿಗೆ 1 times 8-10 kg ಸುಣ್ಣವನ್ನು ನಾವು ಪುಡಿ ರೂಪದಲ್ಲಿ ಎರಚಬೇಕು. ಇದರಿಂದ ರಸಸಾರದ ನಿರ್ವಹಣೆ ಆಗುತ್ತೆ. ಇನ್ನು ರೋಗಗಳು ಮತ್ತು ಅವುಗಳ ನಿವಾರಣೆ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ಈ ಮೀನುಗಳಲ್ಲಿ ಮೀನಿನ ಈಜುರೆಕ್ಕೆ ಮತ್ತು ಬಾಲದರೆಕ್ಕೆ ಕೊಳೆಯೋದು, ಬಿಳಿ ಚುಕ್ಕೆ ರೋಗಗಳು ಕಂಡುಬರ್ತವೆ. ನೀರಿನ ಗುಣಮಟ್ಟವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳೋದ್ರಿಂದ ಈ ರೋಗಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಸುಧಾರಿಸಿಕೊಳ್ಳಬಹುದು. ಈ ಮೀನು ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ನೀವು ಸಂಪರ್ಕಿಸಬಹುದು. 8119-7761-7463. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ನಿಮ್ಮ ಆರೋಗ್ಯದ ಕಾಳಜಿಗೆ ಮನೆ ಬಾಗಿಲಿಗೆ ಬಂದಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸಿದ್ಧ ಮಾಡಿಕೊಳ್ಳಿ ABARK ಕಾರ್ಡ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನಿಯಾದಂಥ ಸಾಂಕ್ರಾಮಿಕ ಕಾಯಿಲೆ, BP, ಶುಗರ್, ಹೃದಯ, ಕಿಡ್ನಿ ಅಂತ ಅಸಾಂಕ್ರಾಮಿಕ ಕಾಯಿಲೆ ಜೊತೆಗೆ ಕಣ್ಣು ಹಲ್ಲು ಮನಸ್ಸಿನ ಕಾಯಿಲೆಗೂ ಪರಿಹಾರ ಸಿಗಲಿದೆ. ಮಕ್ಕಳಿಂದ ಹಿರಿಯರವರೆಗಿನ ಆರೋಗ್ಯದ ಕಾಳಜಿ ಮಾಡಲಿದೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ರಾಜ್ಯದಲ್ಲಿ ಈಗಾಗಲೇ 8729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ನಿಮ್ಮ ಸೇವೆಗೆ ಸಿದ್ಧವಾಗಿವೆ. ಇದರ ಪ್ರಯೋಜನ ಪಡೆದುಕೊಳ್ಳಿ. ಬನ್ನಿ, ಆರೋಗ್ಯಕರ ಕರ್ನಾಟಕ ಕಟ್ಟೋಣ, ದೇಶವನ್ನ ಮುನ್ನಡೆಸೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೇಳಿ, ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗತಿ ಹಳ್ಳಿಯ ಶ್ರೀ ಚೆಲ್ಮೆ ರುದ್ರಸ್ವಾಮಿ ರೈತ ಉತ್ಪಾದಕರ ಕಂಪನಿಯ ಕಾರ್ಯಚಟುವಟಿಕೆಗಳು ಕುರಿತು ರೈತ ಉತ್ಪಾದಕರ ಕಂಪನಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಪ್ರಸಾದ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗತಿಹಳ್ಳಿ ಶ್ರೀ ಚೆಲ್ಮೆ ರುದ್ರಸ್ವಾಮಿ ರೈತ ಉತ್ಪಾದಕ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾತಾಡಲಿಕ್ಕೆ ಅಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಸ್ ಪ್ರಸಾದ್ ಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ರೈತ ಉತ್ಪಾದಕ ಕಂಪನಿಯಿಂದ ನಮ್ಮ ರೈತರಿಗೆ ಏನೇನು ಅನುಕೂಲಗಳಾಗ್ತವೆ, ಇದರಲ್ಲಿ ಸದಸ್ಯತ್ವ ಅಥವಾ ಷೇರುದಾರರಾಗೋದ್ರಿಂದ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳೇನು, ಅದು ಯಾವ ರೀತಿ ಕಾರ್ಯ ನಿರ್ವಹಿಸ್ತಾ ಇದೆ, ಎಲ್ಲ ಮಾಹಿತಿಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಪ್ರಸಾದ್ ಮೂರ್ತಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಸರ್. ಪ್ರಸಾದ್ ಮೂರ್ತಿ ಅವರೇ, ನಿಮ್ಮ ಚನ್ನಂನಾಗತಿಹಳ್ಳಿಯ ಶ್ರೀ ಚಲುಮೆ ರುದ್ರಸ್ವಾಮಿ ರೈತ ಉತ್ಪಾದಕ ಸಂಸ್ಥೆ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯಿತು ಸರ್? ಈಗ ನಮ್ಮ ಈ ಒಂದು ರೈತ ಉತ್ಪಾದಕ ಕಂಪನಿ ಚನ್ನಂನಾಗತಿಹಳ್ಳಿ ಕಚೇರಿ ಹೊಂದಿದೆ ಸರ್. ಈ ಒಂದು ರೈತ ಉತ್ಪಾದಕ ಕಂಪನಿಯ ಸಹಕಾರ ನೀಡ್ತಾ ಇರೋರು ಕೃಷಿ ಇಲಾಖೆಯಿಂದ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಈಗಾಗಲೇ 2 ವರ್ಷ ಪೂರ್ಣಗೊಳಿಸಿದೆ ಸರ್. ಕಳೆದ 2020 ಡಿಸೆಂಬರ್ನಲ್ಲಿ ಈ ಒಂದು ಕಂಪನಿನ ಪ್ರಾರಂಭ ಮಾಡಿದ್ವಿ ಸರ್. ಇದು ಈ ಕಂಪ್ನಿ ಪ್ರಾರಂಭ ಮಾಡೋ ಉದ್ದೇಶ ಏನಂತೀರ? ಈಗಾಗಲೇ ನಿಮಗೆ ತಿಳಿದಿದೆ ಸರ್, ಈಗ ಸಾಕಷ್ಟು ರೈತ ಉತ್ಪಾದಕ ಕಂಪ್ನಿಗಳ ಬಗ್ಗೆ ಸಾಕಷ್ಟು ಕಡೆ ಪ್ರಾರಂಭ ಮಾಡಿ ಅದರ ಪ್ರಯೋಜನದ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ 10,000 ರೈತ ಉತ್ಪಾದಕ ಕಂಪ್ನಿ ಪ್ರಾರಂಭ ಮಾಡುವ ಒಂದು ಯೋಜನೆ ಅಡಿಯಲ್ಲಿ ಇದಕ್ಕೆ ಸಹಕಾರ ನೀಡಿ, ಇದರಲ್ಲಿ ವಿಶೇಷವಾಗಿ ಏನು ಅಂತಂದರೆ ಸರ್, ರೈತರಿಗೆ ಹತ್ತಿರದಲ್ಲೇ ಆ ಕಂಪ್ನಿ ಮುಖಾಂತರ ಇನ್ಪುಟ್ ಸಪ್ಲೈ ಮಾಡೋಂಥದ್ದು ಸರ್. ಬೀಜ, ಗೊಬ್ಬರ, ಔಷಧಿ ಅಥವಾ ಇತರೆ ರೈತರಿಗೆ ಸಂಬಂಧಪಟ್ಟಂಥ ಸೇವೆಗಳನ್ನ ಸಲ್ಲಿಸಲಿಕ್ಕೆ ಈ ಒಂದು ರೈತ ಉತ್ಪಾದಕ ಕಂಪ್ನಿನ ಪ್ರಾರಂಭ ಮಾಡಿರೋದು. ಜೊತೆಗೆ ಏನು ಅವ್ರು ಬೆಳೆದಂಥ ಬೆಳೆಗೆ ಏನು ಮಿಡ್ಲ್ ಮ್ಯಾನ್ ಅಂತ ಏನು ಹೇಳ್ತೀವಿ ನಾವು, ಮಧ್ಯವರ್ತಿಗಳಂತ, ಅವರ ಹಾವಳಿ ತಪ್ಪಿಸಿ ಅವ್ರು ಬೆಳೆದಂಥ ಬೆಳೆನ ನೇರವಾಗಿ ರೈತರು ಮತ್ತೆ ಕೊಂಡ್ಕೊಳ್ಳೋರ ನಡುವೆ ಒಂದು ಸೇತುವೆ ನಿರ್ಮಾಣ ಮಾಡುವಂತ ಒಂದು ಕೆಲಸನ ನಮ್ಮ ಒಂದು ರೈತ ಉತ್ಪಾದಕ ಕಂಪನಿ ಮಾಡ್ತಾ ಇದೆ ಸರ್. ನೀವಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರ, ನಿಮ್ ಕೆಲಸ ಏನೇನಿರುತ್ತೆ ಸರ್? ಸರ್, ಅದ್ರಲ್ಲಿ ವಿಶೇಷವಾಗಿ ನಿಮ್ಗೆ ನಮ್ಮ ಒಂದು ಕಂಪನಿಯ ಒಂದು ತೂಲವಾದ ಪರಿಚಯ ಏನು ಅಂತಂದ್ರೆ ಸರ್, ಈಗಾಗಲೇ ನಾವು ಒಂದು 12 ಹಳ್ಳಿನಲ್ಲಿ ಕೆಲಸ ನಿರ್ವಹಿಸ್ತಿದ್ವಿ ಸರ್. ಚನ್ನಮ್ಮನಾಗತಿಹಳ್ಳಿ ಪಂಚಾಯತಿ, ಚೇವಳೂರು ಪಂಚಾಯತಿ ಮತ್ತೆ ಪಗಡಲ್ ಬಂಡೆ ಪಂಚಾಯತಿನಲ್ಲಿ ಒಟ್ಟು ಈಗಾಗಲೇ ನಮಗೆ ಏನು ನಾವು 1,000 ಜನ ರೈತರನ್ನ ಷೇರ್ದಾರರಾಗಿ ಮಾಡಬೇಕಾಗಿತ್ತು, ಆ ಒಂದು ಗುರಿನ ನಾವು ತಲುಪಿದ್ದೀವಿ ಸರ್. ಇದ್ರ ಜೊತೆಗೆ 10 ಜನ ಆಡಳಿತ ಮಂಡಳಿಯ ನಿರ್ದೇಶಕರಿದ್ದಾರೆ. ಈ ಒಂದು ಕಂಪನಿಯನ್ನ 1950 ಕಂಪನಿ ಕಾಯ್ದೆ ಅಡಿನಲ್ಲಿ ನಾವು ನೋಂದಣಿ ಮಾಡಿದ್ದೀವಿ ಸರ್. ಇದಕ್ಕೆ ಈಗಾಗಲೇ 10 ಜನ ನಿರ್ದೇಶಕರು ಕೆಲಸ ನಿರ್ವಹಿಸ್ತಿದ್ದಾರೆ, 1,000 ಜನ ಷೇರುದಾರರಿದ್ದಾರೆ ಸರ್. ಇದರಲ್ಲಿ ನಾನು ಸಿಇಒ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ಇದರಲ್ಲಿ ನನ್ನ ಒಂದು ಜವಾಬ್ದಾರಿ ಏನು ಅಂತಂದರೆ, ಏನು ನಾ ಒಂದು ವ್ಯಾಪ್ತಿನಲ್ಲಿ ವಿಶೇಷವಾಗಿ ಶೇಂಗಾ ಬೆಳೆಗಾರರೇ ಜಾಸ್ತಿ ಇರೋದ್ರಿಂದ ಆ ಶೇಂಗಾ ಬೆಳೆಗೆ ನಾವು ಮಾರ್ಕೆಟ್ ಕಲ್ಪಿಸೋದ್ರ ಜೊತೆಗೆ ರೈತರಿಗೆ ಇನ್ಪುಟ್ ಸಪ್ಲೈ ಅಂತ ನಾನು ಈಗಾಗಲೇ ಏನು ಮನವರಿಕೆ ಮಾಡಿದ್ದೀನಿ, ಅದನ್ನ ಅವ್ರಿಗೆ ಕಡಿಮೆ ಬೆಲೆನಲ್ಲಿ ತಲುಪಿಸೋಂಥದ್ದು ಸರ್. ಅದು ರಾಸಾಯನಿಕ ಸಂಬಂಧಿತ ಇನ್ಪುಟ್ ಆಗಿರ್ಬೋದು, ಗೊಬ್ಬರಗಳಾಗಿರ್ಬೋದು, ಔಷಧಿ ಆಗಿರ್ಬೋದು, ಸಾವಯವ ಸಂಬಂಧಿತ ಗೊಬ್ಬರ ಆಗಿರ್ಬೋದು, ಇವನ್ನೆಲ್ಲ ಅವ್ರಿಗೆ ರೈತರಿಗೆ ಬೇಗ ತಲುಪಂಗೆ ಅಂತಂದರೆ ಸೀಸನ್ನಲ್ಲಿ ಅವ್ರಿಗೆ ಸಮಸ್ಯೆ ಆಗದಿದ್ದಂಗೆ ತಲುಪಂಗೆ ಈ ಒಂದು ಸಂಸ್ಥೆನಲ್ಲಿ ಕೆಲಸ ನಿರ್ವಹಿಸೋಂಥದ್ದು ಸರ್. ಎರಡನೇದು ಬಂದು ನಾವೊಂದು ವ್ಯವಹಾರಿಕ ಯೋಜನೆ ತಯಾರು ಮಾಡೋ ಅಂಥದ್ದು. ಈ ಒಂದು ಯೋಜನೆ ನಮ್ಮ ಒಂದು ವರ್ಷದಲ್ಲಿ ನಮ್ಮ ಕಂಪನಿಯಲ್ಲಿ ಎಷ್ಟೆಲ್ಲ ವ್ಯವಹಾರ ಆಗುತ್ತೆ, ಇದನ್ನ ರೈತರಿಗೆ ಹೆಂಗೆ ಅನುಕೂಲ ಮಾಡ್ಬೋದು, ಅವ್ರಿಗೆ ಎಷ್ಟು ಉಳಿತಾಯ ಮಾಡ್ಬೋದು. ಈಗ ಉದಾಹರಣೆಗೆ ಅವ್ರು ಚಳ್ಳಕೆರೆ, ಪರಶುರಾಮಪುರ ಆ ಕಡೆಗೆ ಹೋಗಿ ಗೊಬ್ಬರ ತರಬೇಕು ಅಂತಂದರೆ ಸೀಸನ್ನಲ್ಲಿ ಸಾಕಷ್ಟು ಅವ್ರಿಗೆ ಸಮಯ ಇರೋದಿಲ್ಲ. ಎರಡನೇದು ಬಂದು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವೆಚ್ಚ ಕೂಡ ಸಾಕಷ್ಟು ಆಗ್ತಾ ಇರುತ್ತೆ. ಹಂಗಂತನ್ಬಿಟ್ಟು ನಾವು ಅತಿ ಕಡಿಮೆ ಬೆಲೆ ಅಂತ ಏನಿಲ್ಲ, ಏನು ಕಂಪ್ನಿಯಿಂದ ನಮಗೆ ಏನು MCF ಅಂತ ಏನಿದ್ರು, ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ನವರು ನಮಗೆ ಗೊಬ್ಬರ ಸಪ್ಲೈ ಮಾಡ್ತಾ ಇದ್ದಾರೆ ಥ್ರೂ ಕಂಪ್ನಿ ಮುಖಾಂತರ. ಎರಡನೇದು ಇಪ್ಕೋ ಕಂಪ್ನಿಯವರು ಸರಬರಾಜು ಮಾಡ್ತಾ ಇದ್ದಾರೆ. ಅವರು ಕೊಟ್ಟಂಥ ಒಂದು ಏನು ಕಂಪ್ನಿಯ ಒಂದು ದರದಲ್ಲಿ ನಮ್ಮ ಒಂದು ಖರ್ಚು ವೆಚ್ಚನೆಲ್ಲ ಕಳೆದು, ಸಾಗಾಣಿಕೆ ವೆಚ್ಚ ಆಗಿರ್ಬೋದು ಅಥವಾ ಅದನ್ನು ಶಿಫ್ಟ್ ಮಾಡೋಂಥ ವೆಚ್ಚ ಆಗಿರ್ಬೋದು, ಇದನ್ನೆಲ್ಲ ಕಳೆದು ಕೇವಲ ಒಂದು ಮೂಟೆಗೆ 5-10 ರೂಪಾಯಿ ಮಾತ್ರ ನಾವು ಲಾಭಾಂಶನ ಇಟ್ಕೊಂಡು ಕಂಪ್ನಿಗೆ ಅದನ್ನು ಚಳ್ಳಕೆರೆ ಅಥವಾ ಪರಶುರಾಮಪುರದಲ್ಲಿ ಏನು ಅಂಗಡಿನಲ್ಲಿ ಮಾರಾಟ ಮಾಡ್ತಿದ್ದಾರೆ ಅದಕ್ಕಿಂತ 1-15 ರೂಪಾಯಿ ಕಡಿಮೆ ಮಾಡೋದು ಮತ್ತು ಸಾಗಾಣಿಕೆ ವೆಚ್ಚನ ಕಡಿಮೆ ಮಾಡೋಂಥ ನಿಟ್ಟಿನಲ್ಲಿ ಈ ಒಂದು ಉತ್ಪಾದಕ ಕಂಪ್ನಿ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಒಬ್ಬ ಸಿಇಒ ಆಗಿ ರೈತರ ಜೊತೆ ನೇರವಾಗಿ ನಾವು ಸಂಪರ್ಕ ಹೊಂದೋದ್ರ ಜೊತೆಗೆ ಅವರು ಯಾವ ಬೆಳೆ ಬೆಳೀತಿದ್ದಾರೆ, ಆ ಬೆಳೆಗಳಿಗೆ ಏನೆಲ್ಲ ತಾಂತ್ರಿಕವಾದ ಸಲಹೆ ಮಾಹಿತಿ ಬೇಕು ಅದನ್ನು ನಾವು ನೇರವಾಗಿ ಕೃಷಿ ಇಲಾಖೆಯವ್ರ ಜೊತೆ ಸಂಪರ್ಕ ಕಲ್ಪಿಸೋದು, ರೈತ ಸೇವಾ ಕೇಂದ್ರದ ಜೊತೆ ಸಂಪರ್ಕ ಕಲ್ಪಿಸೋದು, ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ. ಮತ್ತು ರೈತರಿಗೆ ಏನಾದರೂ ಸಾಲ ಈ ರೀತಿ ಸಂಬಂಧಿತವಾಗಿ ಬೇಕು ಅಂತಂದರೆ ಬ್ಯಾಂಕ್ನಲ್ಲಿ ಏನು ನಾವು ರೈತ ಉತ್ಪಾದಕ ಆಸಕ್ತಿ ಗುಂಪು ಅಂತ ಮಾಡ್ಕೊಂಡಿದ್ದೀವಿ. ಅದು ಕಾರ್ಯಚಟುವಟಿಕೆಗಳು ಬಹಳ ಆಕ್ಟಿವ್ ಆಗಿ ನಡೆಯುವಂಥ ಗುಂಪುಗಳ ಜೊತೆ ಚರ್ಚೆ ಮಾಡಿ ನಾವು ಅವರು ಯಾವುದೇ ವಿಧವಾದ ಇಂಡಿವಿಜುವಲ್ ಸಾಲ ಇಲ್ಲ ಅಂತಂದರೆ ಗ್ರೂಪ್ ಮುಖಾಂತರ ಅವ್ರಿಗೆ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಕೊಡಿಸೋ ಅಂತ ಇರ್ಬೋದು, ಈ ರೀತಿ ಒಂದು ಜವಾಬ್ದಾರಿನ ಸಿಇಒ ಆಗಿ ನಿರ್ವಹಿಸ್ತಾ ಇದೀವಿ. ಈಗ ಇಷ್ಟೆಲ್ಲ ಹೇಳಿದ್ರಿ, ಸಾಕಷ್ಟು ಅನುಕೂಲಗಳು ಮಾಡಿಕೊಟ್ಟಿದ್ವಿ ಅಂತ. ಈ ಷೇರುದಾರರ ಮನವೊಲಿಸ್ಬೇಕಂದ್ರೆ ಸಾಕಷ್ಟು ಕಷ್ಟ ಆಗುತ್ತೆ. ಈ ಷೇರುದಾರರು ಒಂದು ಷೇರ್ ಕಟ್ಟಲಿಕ್ಕೆ ಯಾಕೆ ಇನ್ನೂ ಆಸಕ್ತಿ ಕಡಿಮೆ ತೋರಿಸ್ತದಾರ ಅನ್ಸುತ್ತೆ ಸರ್? ಈಗ ಏನಾಗಿದೆ ಅಂತಂದ್ರೆ ಸರ್, ಸಾಕಷ್ಟು ಜನ ರೈತರಿಗೆ ಈಗಾಗಲೇ ನಾವು ನಮ್ಮ ಕಂಪನಿ ಮುಖಾಂತರ ಒಂದು ನಮ್ಮ ಒಂದು ಕಂಪನಿಯ ಧ್ಯೇಯೋದ್ದೇಶ ಅದರಿಂದ ಸರ್ಕಾರದಿಂದ ಬರ್ತಕ್ಕಂತಹ ಅನುಕೂಲಗಳ ಬಗ್ಗೆ ಮನವರಿಕೆ ಮಾಡಿದೀವಿ ಸರ್. ಪ್ರಾರಂಭದಲ್ಲಿ ಸ್ವಲ್ಪ ಅದು ಟಫ್ ಅನ್ನಿಸ್ತು ರೈತರನ್ನ ಮನವೊಲಿಸ್ಲಿಕ್ಕೆ. ಅದಾದ ನಂತರ ಏನು ಅವರು ರೈತರಿಗೆ ಆ ಸೀಸನ್ನಲ್ಲಿ ಆ ಗೊಬ್ಬರ ಬೀಜ ಅವನ್ನ ಒಂದು ಅವರ ಅಗತ್ಯತೆಗಳನ್ನ ಪೂರೈಕೆ ಮಾಡೋದು ನೋಡ್ಬಿಟ್ಟು ಇತರ ರೈತರು ಕೂಡ ನಿಧಾನಕ್ಕೆ ಆಸಕ್ತಿ ತೋರಿಸೋದ್ರ ಜೊತೆಗೆ ಮನವೊಲಿಕೆ ಆದ್ರು, ಆದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ನಿರೀಕ್ಷೆಯಂತೆ ರೈತರು ಆಸಕ್ತಿ ತೋರಿಸ್ತಾ ಇಲ್ಲ. ಏನ್ ಕಾರಣ? ಕಾರಣ ಏನು ಅಂತಂದ್ರೆ ಅವ್ರಿಗೆ ಬೆಳೆದಂತ ಬೆಳೆನಲ್ಲಿ ರಿಟರ್ನ್ಸ್ ಕಡಿಮೆ ಇರ್ಬೋದು, ಇದರಿಂದ ನನಗೆ ಏನು ಪ್ರಯೋಜನ ಅಂತ ಒಂದು ನೆಗ್ಲೆಕ್ಟ್ ಮಾಡೋ ವಿಚಾರ ಇರ್ಬೋದು. ಆಮೇಲೆ ಸಾಕಷ್ಟು ಜನ ಭೂಮಿನ ಉಳುಮೆ ಮಾಡದೆ ಹಂಗೆ ಬಿಟ್ಬಿಟ್ಟಿದ್ದಾರೆ, ಯಾವ್ದೇ ಬಿತ್ತನೆ ಮಾಡದೆ. ಇದರಿಂದ ಅವರು ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಅವ್ರಿಗೆ ಮನವೊಲಿಕೆ ಮಾಡ್ತಾ ಇದ್ದೀವಿ. ಇದ್ರ ಇವತ್ತು ಇದ್ರ ಪ್ರಯೋಜನ ಇಲ್ಲದೆ ಇದ್ರೂ ಮುಂದೆ ಒಂದಿನ ಇದರ ಪ್ರಯೋಜನ ನಿಮ್ಗೆ ಸಾಕಷ್ಟು ದೊರೀತದೆ. ಕೊನೆ ಪಕ್ಷ ನೀವು ಇದ್ರಲ್ಲಿ ಒಬ್ರು ಷೇರ್ದಾರರು ಆಯ್ತು ಅಂತಂದ್ರೆ ಕಂಪನಿಯಿಂದ ನಿಮ್ಗೆ ಸಾಕಷ್ಟು ಮುಂದೆ ಅನುಕೂಲ ಆಗಂತದಿದೆ. ಬರೀ 1,000 ರೂಪಾಯಿ ನೀವು ಷೇರ್ದಾರರಾಗಿ 100 ರೂಪಾಯಿ ಸದಸ್ಯತ್ವ ಫೀಸ್ ಕಟ್ಟಿತು ಅಂತಂದ್ರೆ ಇದು ನಿಮ್ಮದೇ ರೈತರದೇ ಕಂಪನಿ. ಇನ್ನು ನಾನು ಒಬ್ಬ ಕಾರ್ಯನಿರ್ವಹಣಾಧಿಕಾರಿಯಾಗಿ ಒಂದು 4 ವರ್ಷ 5 ವರ್ಷ ಕೆಲಸ ನಿರ್ವಹಿಸಬಹುದು, ಆದ್ರೆ ಕಂಪನಿ ಮಾತ್ರ ಶಾಶ್ವತವಾಗಿರುತ್ತಿದ್ದು ರೈತರದೇ ಆಗಿರೋದ್ರಿಂದ ಇದರಿಂದ ಸಾಕಷ್ಟು ಅನುಕೂಲ, ಮತ್ತೆ ಸರ್ಕಾರನು ಕೂಡ ಸಾಕಷ್ಟು ಹೆಚ್ಚಿನ ಒಂದು ಒತ್ತು ಕೊಡೋದ್ರಿಂದ ನಿಮ್ಗೆ ಇದು ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರನ್ನ ಮನವೊಲಿಸಿ ಈಗಾಗಲೇ ನಾವು 1,000 ಜನನ ರೀಚ್ ಮಾಡಿದೀವಿ. ಇನ್ನೂ ಕೂಡ ನಾವು ಇನ್ನೂ 1,000 ಜನನ ರೀಚ್ ಮಾಡಬೇಕು ಅನ್ನೋದು ನಮ್ಮ ಒಂದು ಟಾರ್ಗೆಟ್ ಇದೆ. ದಯವಿಟ್ಟು ಆ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಚೆನ್ನಮ್ಮನಾಗ್ತಹಳ್ಳಿ ಆಗಿರ್ಬೋದು, ಪುರ್ಲಹಳ್ಳಿ ಆಗಿರ್ಬೋದು, ಮತ್ಸಮುದ್ರ, ಚಟ್ಟೆಕಂಬ, ಜುಂಜುರುಗುಂಟೆ, ಆಲಿಗೊಂಡಳ್ಳಿ, ಅರವಿಗೊಂಡಳ್ಳಿ, ಪಗಡ್ಲು ಬಂಡೆ, ಬೊಮ್ಮನಕುಂಟೆ, ವೃಂದವನಹಳ್ಳಿ, ಈ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ರೈತರು ದಯಮಾಡಿ ನಿಮ್ಮ ಸಲಹೆ ಸೂಚನೆಗಳು ಕೊಡೋದ್ರ ಮುಖಾಂತರ ನಿಮ್ಮ ಒಂದು ಸಹಕಾರ ಕೊಡ್ತು ಅಂತಂದ್ರೆ ಕಂಪನಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ದೊಡ್ಡದಾಗಿ ಕಂಪನಿನ ಬೆಳೆಸಬಹುದು. ಅದಕ್ಕೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಕಂಪನಿಗಳು ಈಗಾಗಲೇ ರೈತ ಉತ್ಪಾದಕಗಳು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಅದೇ ರೀತಿ ಅನುಕೂಲ ಆಗೋದ್ರಲ್ಲಿ ಅನುಮಾನ ಬೇಡ ಅನ್ನೋ ರೀತಿಯಲ್ಲಿ ದಯವಿಟ್ಟು ಸಹಕಾರ ಮಾಡಬೇಕು ಅನ್ನೋದನ್ನ ನಾನು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಎಷ್ಟು ರೈತ ಉತ್ಪಾದಕ ಕಂಪನಿಗಳಿದೆ? ಈಗಾಗಲೇ ನನಗೆ ತಿಳಿದಂಗೆ RKV ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿನಲ್ಲಿ ಚಳ್ಳಕೆರೆ ತಾಲೂಕಲ್ಲಿ ಈ ಪರಸಂಪುರ ಹೋಬಳಿನಲ್ಲಿ ನಮ್ದು ಒಂದಿದೆ ಸರ್. ಉಳಿದು ಅಮೃತ ಮಹೋತ್ಸವ ಏನು ಸ್ವತಂತ್ರ 75ನೇ ವರ್ಷ ಸ್ವತಂತ್ರೋತ್ಸವದಲ್ಲಿ ಘೋಷಣೆ ಮಾಡಿದ್ರು ಅಮೃತ ಎಪ್ಪಿಯು ಅಂತ, ಅದು ಒಂದಿದೆ ಸರ್. ನಬಾರ್ಡ್ನವ್ರದ್ದು 3 FPO ಕೆಲಸ ನಿರ್ವಹಿಸ್ತಿದೆ, ತೋಟಗಾರಿಕೆದು 3 FPO ಒಟ್ಟು 1-8 ರೈತ ಉತ್ಪಾದಕ ಕಂಪನಿಗಳು ಕಾರ್ಯಚಟುವಟಿಕೆ ಮಾಡ್ತಿದೆ ಸರ್ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ. ಬಹಳ ಪರಿಣಾಮಕಾರಿಯಾಗಿ ಇದು ಕೆಲಸ ನಿರ್ವಹಿಸಬೇಕು. ಈಗ ಉದಾಹರಣೆಗೆ ನಿಮಗೆ ಗೊತ್ತಿದೆ, 1 FPO ಸರಾಸರಿ 1,000 ಜನ ರೈತರಿದ್ದಾರೆ. ಈ 7-8 FPO ಇರೋದ್ರಿಂದ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಎಲ್ಲ ರೈತ ಉತ್ಪಾದಕ ಕಂಪನಿಗಳು ಧ್ಯೇಯೋದ್ದೇಶಗಳು ಒಂದೇ ಆಗಿರೋದ್ರಿಂದ ಕಾರ್ಯಚಟುವಟಿಕೆ ಏರಿಯಾ ಬೇರೆ ಆಗಿರ್ಬೋದು, ಸಿಇಒಗಳು ಬೇರೆ ಇರ್ಬೋದು, ನಿರ್ದೇಶಕ ಮಂಡಳಿ ಬೇರೆ ಇರ್ಬೋದು, ಬಟ್ ಮೂಲ ಉದ್ದೇಶ ಬಂದು ರೈತರ ಅಭಿವೃದ್ಧಿಗೆ ಅಂತ ಇರೋದ್ರಿಂದ 8,000 ಜನ ಒಂದು ಕಡೆ ಒಂದು ಫೆಡರೇಷನ್ ಟೈಪ್ ಅಥವಾ ಒಂದು ಒಕ್ಕೂಟ ರೈತ ಉತ್ಪಾದಕ ಸಂಸ್ಥೆ ಕಂಪನಿಯ ಒಂದು ಒಕ್ಕೂಟ ಟೈಪ್ ಮಾಡ್ತು ಅಂತಂದ್ರೆ ಮಿನಿಮಮ್ 8,000-10,000 ಜನ ಒಂದು ಕಡೆ ಒಗ್ಗೂಡ್ದಂಗಾಗುತ್ತೆ. ಇವರಿಗೆ ಕಡಿಮೆ ವೆಚ್ಚದಲ್ಲಿ ನಾವು ಬೀಜ ಗೊಬ್ಬರ ಪೂರೈಸಲಿಕ್ಕೆ ಸುಲಭವಾದ ಒಂದು ಮಾರ್ಗ ಆಗುತ್ತೆ. ರೈತರು ಬೆಳೆದಂತ ಬೆಳೆನ ಈ ರೀತಿ ಕಲೆಕ್ಟಿವ್ ಆಗಿ ಏನಾದ್ರೂ ಬೈಯರ್ಸ್ನ ಏನು ಕೊಂಡ್ಕೊಳ್ಳೋರ್ನ ಒಂದು ಕಡೆ ಸಭೆ ನಡೆಸಿ ಈ ರೀತಿ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಅವ್ರ ಗಮನಕ್ಕೆ ತತ್ತು ಅಂತಂದ್ರೆ ಇನ್ನೂ ಹೆಚ್ಚಿನ ಬೆಲೆ ಬರೋಂಥದ್ದು ಇರ್ಬೋದು. ಇದ್ರ ಜೊತೆಗೆ ಅದನ್ನ ಗ್ರೇಡಿಂಗ್ ಮಾಡೋಂಥದ್ದು ಇರ್ಬೋದು ಬೆಳೆದಂಥ ಬೆಳೆನ, ಅದಕ್ಕೆ ವ್ಯಾಲ್ಯೂ ಅಡಿಷನ್ನು. ಈಗ ಉದಾಹರಣೆಗೆ ನಮಗೆ ಕೃಷಿ ಇಲಾಖೆಯಿಂದ ಸಾಕಷ್ಟು ಸಹಕಾರ ಕೊಡೋದ್ರಿಂದ ಸುಮಾರು 10 HPದು ಪ್ರತಿದಿನ 500 ಲೀಟ್ರು ಉತ್ಪಾದನೆ ಮಾಡೋ ಅಂತ ಒಂದು ಶೇಂಗಾ ಎಣ್ಣೆ ತಯಾರು ಮಾಡೋ ಒಂದು ಮಿಷನ್ ಕೊಟ್ಟಿದ್ದಾರೆ. ಒಂದು ದಿನಕ್ಕೆ ಮಿನಿಮಮ್ 500 ಲೀಟ್ರು ಅಂತಂದ್ರೆ ನಮ್ಮ ಭಾಗದಲ್ಲಿ 1 25 ದಿನ 1 ತಿಂಗಳಲ್ಲಿ ಕೆಲಸ ಮಾಡಿದ್ರೆ 1 ವರ್ಷದಲ್ಲಿ ರೈತರು ಆ ಭಾಗದಲ್ಲಿ ಬೆಳೆದಂತ ಬೆಳೆ ಏನಿದೆ ಆ ಶೇಂಗನ್ನೆಲ್ಲ ರೈತ ಉತ್ಪಾದಕ ಕಂಪನಿನೇ ಕಂಪನಿ ಮುಖಾಂತರ ಕೊಂಡ್ಕೊಂಡು ಶೇಂಗಾ ಎಣ್ಣೆನ ಉತ್ಪಾದನೆ ಮಾಡೋಂತ ಒಂದು ಅವಕಾಶನೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಅನುಕೂಲಗಳು ಆಗುತ್ತೆ. ಒಂದು ಚಳ್ಳಕೆರೆನಲ್ಲಿ ಬರ್ತಕ್ಕಂಥ ಎಲ್ಲಾ ರೈತ ಉತ್ಪಾದಕ ಕಂಪನಿಗಳು ವಿಶೇಷವಾಗಿ ನಮ್ಗೆ ಗೊತ್ತಿರಂಗೆ ಚಳ್ಳಕೆರೆ ತಾಲೂಕು ಪೂರ್ತಿ ಶೇಂಗಾ ಬೆಳೆನೇ ಇರೋದ್ರಿಂದ ಹೆಚ್ಚಿನ ಒಂದು ಆ ಬೆಳೆಗೆ ಒತ್ತು ಕೊಡೋದ್ರಿಂದ ಶೇಂಗಾ ಬೆಳೆದಂತ ರೈತರಿಗೆ ಏನಾದರೂ ಇದರಿಂದ ಅನುಕೂಲದ ಸಾಧ್ಯತೆ ಆಗೇ ಆಗುತ್ತೆ ಅನ್ನೋದು ನನ್ನ ಸ್ಪಷ್ಟತೆ. ಸರ್, ಈಗ ಇಷ್ಟೊಂದೆಲ್ಲ ರೈತರಿಗೆ ಅನುಕೂಲಗಳು ನಿಮ್ಮ ರೈತ ಉತ್ಪಾದಕ ಕಂಪನಿಯಿಂದ ಕಲ್ಪಿಸಿಕೊಟ್ಟಿದ್ದೀವಿ ಅಂತ ಹೇಳಿದ್ರಿ. ಬೀಜ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಅವರಿಗೆ ತಾಡ್ಪಲು ಕೊಡ್ತೀವಿ, ಈ ಥರ ಎಲ್ಲ ಸಾಕಷ್ಟು ಅನುಕೂಲಗಳು ಮಾಡಿಕೊಟ್ಟಾಗ ಅವರು ಬೆಳೆದಂಥ ಬೆಳೆಗೆ ಏನಾದರೂ ಈ ಮಾರುಕಟ್ಟೆ ಕಲ್ಪಿಸಿಕೊಡೋ ಕಡೆ ನಿಮ್ಮ ಒಂದು ರೈತ ಉತ್ಪಾದಕ ಕಂಪನಿ ಏನಾದರೂ ಕಾರ್ಯನಿರ್ವಹಿಸ್ತಾ ಇದೆಯಾ? ನೀವು ಒಳ್ಳೆ ಪ್ರಶ್ನೆ ಮಾಡಿದ್ರಿ. ವಿಶೇಷವಾಗಿ ನಮ್ದು ಏನು ಇನ್ಪುಟ್ ಬೀಜ ಗೊಬ್ಬರ ಕೊಡೋಂಥದ್ದು, ಸ್ಪ್ರೇಯರ್ ಆಗ್ಬೋದು, ಟಾರ್ಪಲಿನ್ ಮಾರಾಟ ಮಾಡೋಂಥದ್ದು, ಅದು ಮಾಮೂಲಿ ಸರ್, ಅದು ಎಲ್ಲರೂ ಕೂಡ ಮಾಡ್ತಾ ಇದ್ರು. ಬಟ್ ನಮ್ಮ ಒಂದು ಕಂಪನಿಯ ಮೂಲ ಉದ್ದೇಶ ಏನಂತಂದ್ರೆ ರೈತರು ಬೆಳೆದಂಥ ಬೆಳೆಗೆ ಉತ್ತಮವಾದ ಒಂದು ಮಾರುಕಟ್ಟೆ, ಉತ್ತಮವಾದ ಒಂದು ಬೆಲೆ ಕಲ್ಪಿಸೋದೆ ಇದರ ಮೂಲ ಉದ್ದೇಶ ಸರ್. ಇದನ್ನ ಯಾವ ರೀತಿ ಕಲ್ಪಿಸಬೇಕು ಅಂತ ಆಲೋಚನೆ ಮಾಡ್ತಿದ್ದೀವಿ ಅಂತಂದ್ರೆ, ನಾವು ಏನು ನಮ್ಮ ಒಂದು ಈ ಶೇಂಗಾ ಮತ್ತೆ ಮೆಕ್ಕೆಜೋಳ ಆ ಭಾಗದಲ್ಲಿ ಶೇಂಗದ ಜೊತೆಗೆ ಮೆಕ್ಕೆಜೋಳನ ಕೂಡ ಸಾಕಷ್ಟು ಬೆಳೆಯೋದ್ರಿಂದ ಇವೆರಡೂ ನಮ್ದು ಮೇಜರ್ ಕ್ರಾಪ್ ಆ ಒಂದು ಭಾಗದಲ್ಲಿ. ಅದನ್ನ ಕೊಂಡ್ಕೊಳ್ತಕ್ಕಂತ ಬೈಯರ್ಸ್ ಏನು ಕೊಂಡ್ಕೊಳ್ಳೋಂತ ಅವರಿದ್ದಾರೆ, ಅವ್ರನ್ನ ಒಂದ್ ಕಡೆ ಕಲಿಯಾಕಿ ಅಲ್ಲೇ ನೇರವಾಗಿ ಬಂದು ರೈತರ ಹತ್ರ ಖರೀದಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಜನನ ಕಾಂಟ್ಯಾಕ್ಟ್ ಮಾಡಿ ಒಂದು ಕಡೆ ಲಿಸ್ಟ್ ಮಾಡಿದ್ದೀವಿ. ಏನು ಇವಾಗ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಆ್ಯಕ್ಚುಲಿ ನಾವು ಇಲ್ಲಿವರೆಗೂ ಆ ಒಂದು ವ್ಯವಸ್ಥೆಗೆ ನಾವು ಕೈ ಹಾಕಿಲ್ಲ. ಯಾಕಂತಂದ್ರೆ ನಮ್ಮ ಒಂದು ಕಂಪ್ನಿ ನೇರವಾಗಿ ಷೇರುದಾರರಾಗಿರ್ಬೋದು, ಒಂದು ಅದರದ್ದೇನು ಸೋಷಿಯಲ್ ಸ್ಟೆಬಿಲಿಟಿ ಅಂತ ಹೇಳ್ತಿರಲ್ಲ, ಸಾಮಾಜಿಕವಾಗಿ ನಮ್ಮ ಒಂದು ಕಂಪ್ನಿನ ಭದ್ರ ಮಾಡ್ಕೊಳ್ಳೋದ್ರಲ್ಲಿ ಸುಮಾರು ಒಂದು ವರ್ಷವರೆ ವರ್ಷಗಳ ಕಾಲ ರೈತರಿಗೆ ಮನವೊಲಿಸ್ಲಿಕ್ಕೆ ಮತ್ತು ಆ ಕಂಪ್ನಿಯ ಒಂದು ಸ್ಟೆಬಿಲಿಟಿ ಬಗ್ಗೆ ಇನ್ಪುಟ್ ಪೂರೈಕೆ ಮಾಡಿದ್ವಿ. ಈಗ ನಮ್ಮದು ಔಟ್ಪುಟ್ ಅಂತಂದ್ರೆ ಏನು ಮಾರ್ಕೆಟ್ ಕಲ್ಪಿಸ್ಲಿಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಈಗ ಮೆಕ್ಕೆಜೋಳ ಖರೀದಿ ಮಾಡಲಿಕ್ಕೆ ಒಂದು 4 ಜನ ಬೈಯರ್ಸು, ಶೇಂಗಾ ಖರೀದಿ ಮಾಡಲಿಕ್ಕೆ ಒಂದು 3 ಜನ ಬೈಯರ್ಸ್ ಇರ್ಬೋದು, ಮತ್ತು ತೊಗರಿ ಖರೀದಿ ಮಾಡಲಿಕ್ಕೆ ಒಂದು 2 ಬೈಯರ್ಸ್, ಇವ್ರನ್ನೆಲ್ಲ ಒಂದು ಕಡೆ ಕಾಂಟ್ಯಾಕ್ಟ್ ಮಾಡಿ ಆಯ್ದ ರೈತರ ಜೊತೆಯಲ್ಲಿ ನಾವು ಸಂವಾದ ಏರ್ಪಡಿಸಿ ಅವ್ರಿಗೆ ಆ ಒಂದು ಬೆಳೆದಂಥ ಬೆಳೆಗೆ ಒಂದು ಉತ್ತಮವಾದ ಒಂದು ಮಾರ್ಕೆಟ್ ಹೊರಗಡೆ ಉತ್ತಮವಾದ ಒಂದು ಮಾರ್ಕೆಟ್ ಸಿಗುತ್ತೆ ಅನ್ನೋದನ್ನ ನೇರವಾಗಿ ಖರೀದಿ ಮಾಡೋ ರೀತಿಯಲ್ಲಿ ಮಾಡೋ ಒಂದು ವ್ಯವಸ್ಥೆ ಇದೆ ಸರ್. ಆ ಖರೀದಿ ಮಾಡಿದಂಥ ಪ್ರಕ್ರಿಯೆ ಹೆಂಗಿರುತ್ತೆ ಅಂತಂದರೆ ಥ್ರೂ FPO ಮುಖಾಂತರನೇ, ರೈತ ಉತ್ಪಾದಕ ಕಂಪನಿ ಮುಖಾಂತರನೇ ಖರೀದಿ ಮಾಡ್ತಾರೆ. ರೈತ ಬೈಯರ್ಸ್ಗೆ ಕೊಡ್ತಾರೆ, ಬೈಯರ್ಸ್ ಬಂದು ನೇರವಾಗಿ ಕಂಪನಿ ಜೊತೆಯಲ್ಲಿ ಅಗ್ರಿಮೆಂಟ್ ಅಂದರೆ ಒಂದು ಒಪ್ಪಂದ ಒಡಂಬಡಿಕೆ ಮಾಡ್ಕೊಳ್ತಾರೆ. ಅವರು ಖರೀದಿ ಮಾಡ್ಕೊಂಡು ಅದ್ರ ಏನು ಆವತ್ತಿನ ರೇಟ್ ಇದೆ ಅವ್ರು ಮಾತಾಡ್ತಾರೆ, ಅಷ್ಟು ಹಣನು ಕೂಡ ನೇರವಾಗಿ ಕಂಪ್ನಿ ಅಕೌಂಟ್ಗೆ ಖಾತೆಗೆ ಹಾಕ್ತಾರೆ, ಕಂಪ್ನಿಯಿಂದ ನಾವು ರೈತರ ಖಾತೆಗೆ ಹಾಕೋಂಥದ್ದು. ಇದರಲ್ಲಿ ಮಧ್ಯವರ್ತಿ ಯಾರೂ ಬರೋದಿಲ್ಲ, ಇದರಲ್ಲಿ ನಾವು ಸೇತುವೆಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀವಿ. ಇದರಲ್ಲಿ ಏನು ಬೇರೆ ಕಡೆ ದಲ್ಲಾಳಿಗಳು ಇಷ್ಟು ಸರ್ವಿಸ್ ಚಾರ್ಜ್ ಅಥವಾ ಕಮಿಷನ್ ಅಂತ ಪಡ್ಕೊಳ್ತಾರಲ್ಲ, ಆ ನಿಟ್ಟಿನಲ್ಲಿ ಆ ರೀತಿ ಇಲ್ಲ. ಇದರಲ್ಲಿ 10 ರೂಪಾಯಿ ಏನಾದರೂ ಜಾಸ್ತಿ ಆಯ್ತಂತಂದ್ರೆ ನೇರವಾಗಿ ರೈತನಿಗೆ ಹೋಗಬೇಕು. ನಾವು ಟ್ರಾನ್ಸ್ಪೋರ್ಟೇಷನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಬೈಯರ್ಸ್ ಮುಖಾಂತರನೇ ಮಾಡೋಂಥದ್ದು, ತುಂಬ ಅಂಥದ್ದು ಇರ್ಬೋದು, ಲೇಬರ್ ಖರ್ಚು ಇರ್ಬೋದು, ಇವನ್ನೆಲ್ಲ ನೇರವಾಗಿ ನಾವು ಇವ್ರ ಹತ್ರ ಯಾರು ಬೈಯರ್ಸ್ಗೆ ಆಗ್ತು ಅಂತಂದ್ರೆ ರೈತರಿಗೆ ಅದೆಲ್ಲ ಉಳಿತಾಯ ಆದಂಗಾಗುತ್ತೆ. ಅದರಲ್ಲಿ ನೇರವಾಗಿ ಬೈಯರ್ಸೇ ಒಂದು ಕ್ವಿಂಟಲ್ಗೆ ಇಷ್ಟು ಸರ್ವಿಸ್ ಚಾರ್ಜ್ ಅಂತ ಕಂಪ್ನಿಯವರಿಗೆ ಕೊಡೋ ರೀತಿಯಲ್ಲಿ ನಾವು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದೀವಿ. ರೈತನಿಗೆ ಖುಷಿ ಆಗಬೇಕು, ಅವನು ಆ ನಿಟ್ಟಿನಲ್ಲಿ ನನಗೆ ಬೇರೆ ಹೊರಗಡೆ ತಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತು ಅಂತಂದ್ರೆ ಅವತ್ತು ರೇಟ್ ಸಿಗಲಿಲ್ಲ ಅಂತಂದ್ರೆ ಅವ್ನು ಮಾಲ ಅಲ್ಲೇ ಬಿಟ್ಟು ಬಂದು ನೆಕ್ಸ್ಟ್ ಡೇ ಹೋಗಬೇಕು. ಬಟ್ ಈ ನಿಟ್ಟಿನಲ್ಲಿ ಇವ್ರಿಗೆ ಬೆಲೆ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅವ್ರ ಮನೆ ಮುಂದ್ಗಡೆನೆ ಉಳ್ಕೊಂಡಿರುತ್ತೆ ಬೆಳೆದಂತ ಉತ್ಪನ್ನಗಳು. ಇನ್ನೊಂದಿನ ಬೇಕಾದ್ರೆ ಅವ್ರ ಜೊತೆನಲ್ಲಿ ಚರ್ಚೆ ಮಾಡ್ಬೋದು. ಅವಾಗ ಬೈಯರ್ಸ್ ಜಾಸ್ತಿ ಇರೋದ್ರಿಂದ ಕಾಂಪಿಟೇಷನ್ ಕೂಡ ಚೆನ್ನಾಗಾಗುತ್ತೆ, ರೇಟ್ ಕೂಡ ರೈಸ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಈ ಒಂದು ಆಲೋಚನೆ ಮಾಡಿದ್ದೀವಿ. ಇವಾಗ ನಾವು ಈ ಜನವರಿನಲ್ಲಿ ನಮ್ಮ ಆ ಕಡೆ ಮೆಕ್ಕೆಜೋಳ ಪ್ರಾರಂಭ ಆಗ್ತಾ ಇದೆ. ಈ ತಿಂಗಳ ಎಂಡು ಮತ್ತೆ ಫೆಬ್ರವರಿನಲ್ಲಿ ಒಂದಿಬ್ಬರು ಬೈಯರ್ಸ್ನ ನಾವು ಮೀಟ್ ಮಾಡಿ ರೈತರ ಜೊತೆ ನೇರವಾಗಿ ಸಂಪರ್ಕ ಕಲ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಇದರಲ್ಲಿ ಸಾಕಷ್ಟು ರೈತರ ನಿರೀಕ್ಷೆಯಂತೆ ನಾವು ಈ ಒಂದು ಮಾರ್ಕೆಟ್ನ ನಾವು ಮಾಡೋಕೆ ಆಗ್ತಾ ಇಲ್ಲ. ಕಾರಣ ಎಂತಂದ್ರೆ ಇದು ವಿಶೇಷವಾಗಿ ಇದು ಕೃಷಿ ವ್ಯವಸ್ಥೆನಲ್ಲಿ ಇದು ಬಹಳ ಟಫ್ ಕೆಲಸ ಆಗಿರೋದ್ರಿಂದ ಇದು ಸ್ವಲ್ಪ ಕ್ಲಿಕ್ ಆಗೋವರೆಗೂ ಸ್ವಲ್ಪ ಕಂಪ್ನಿಗೆ ಸ್ವಲ್ಪ ನಿರಂತರವಾಗಿ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಈ ರೈತ ಉತ್ಪಾದಕ ಕಂಪ್ನಿ ನಿಮ್ಮದು ಬರೇ ಮುಂಗಾರು ಹಿಂಗಾರು ಹಂಗಾಮಿನಲ್ಲಿ ಮಾತ್ರ ಕೆಲಸ ಕಾರ್ಯನಿರ್ವಹಿಸುತ್ತಾ ಅಥವಾ ವರ್ಷ ಪೂರ್ತಿ? ಇಲ್ಲ ಸರ್, ವರ್ಷ ನಿರಂತರವಾಗಿ. ವಿಶೇಷವಾಗಿ ನಮ್ಮ ಭಾಗದಲ್ಲಿ ವೇದಾವತಿ ನದಿ ಇರೋದ್ರಿಂದ ಕೃಷಿ ಚಟುವಟಿಕೆಗಳು 365 ದಿನ ಕೂಡ ನಿರಂತರವಾಗಿ ನಡೀತಾನೆ ಇರುತ್ತೆ. ನೀರಾವರಿದಾಗಿರ್ಬೋದು ಅಥವಾ ಮುಂಗಾರಿನಲ್ಲಾಗಿರ್ಬೋದು ಹಿಂಗಾರಿನಲ್ಲಾಗಿರ್ಬೋದು ಎಲ್ಲಾ ನಿಟ್ಟಿನಲ್ಲೂ ಕೂಡ ನಿರಂತರವಾಗಿ ನಡೆಯೋದ್ರಿಂದ ರೈತರಿಗೆ ಇನ್ಪುಟ್ ಏನು ನಮ್ಮ ಬೀಜ ಗೊಬ್ಬರ ಔಷಧಿ ಉತ್ತಮವಾದ ಬೀಜ ಅದನ್ನ ಪೂರೈಕೆ ಮಾಡೋದು ನಿರಂತರವಾಗಿ ನಡೀತಾನೆ ಇರುತ್ತೆ ಸರ್. ಎರಡನೇದು ಮಾರ್ಕೆಟು ಕೂಡ ಒಂದು 4-5 ಬೆಳೆ ಹೆಚ್ಚಿನ ರೀತಿಯಲ್ಲಿ ಇದೆ. ಅಲ್ಲಿ ವಿಶೇಷವಾಗಿ ನಮ್ಮದು ಶೇಂಗಾ ಅಂತಂದರೆ ಶೇಂಗದ ಜೊತೆಗೆ ನಾನು ಈಗಾಗಲೇ ಹೇಳಿದೆ ಮೆಕ್ಕೆಜೋಳ ಬೆಳೀತಾರೆ, ಭತ್ತ ಬೆಳೀತಾರೆ, ಮತ್ತು ತೊಗರಿ ಬೆಳೀತಾ ಇದ್ದಾರೆ, ಹತ್ತಿನೂ ಕೂಡ ಆಗ್ತಾ ಇದ್ದಾರೆ. ಎಲ್ಲಕ್ಕೂ ಕೂಡ ನಿರಂತರವಾಗಿ ಇದು ಸೀಸನ್ ವೈಸ್ ಆಗಿರೋದ್ರಿಂದ ಆಯಾ ಸೀಸನ್ ಅಲ್ಲಿ ಸಂಬಂಧಪಟ್ಟಂತ ಬೈಯರ್ಸ್ ನ ಹಿಡಿಯೋದು, ಮಾರ್ಕೆಟ್ ಮಾಡೋಂಥದ್ದು, ಆ ಸೀಸನ್ಗೆ ತಕ್ಕಂತ ಬೀಜ ಗೊಬ್ಬರ ಔಷಧಿನ ಪೂರೈಕೆ ಮಾಡೋದು, ಇದು ನಮ್ದು 365 ದಿನನೂ ನಿರಂತರವಾಗಿ ಕೆಲಸ ಮಾಡುತ್ತೆ. ನಮ್ಮ ಕಚೇರಿ ಬಂದು ನಮಗೆ ಟೈಮಿಂಗ್ಸ್ ಇಲ್ಲ, ಯಾಕಂತಂದ್ರೆ ರೈತರು ಯಾವಾಗ ಅಂತಂದ್ರೆ ಅವಾಗ ಗೊಬ್ಬರ ಕೇಳ್ತಿರ್ತಾರೆ. ಬಟ್ ಅದಕ್ಕೆ ಒಂದು ನಿಗದಿತವಾದ ಒಂದು ವೇಳೆನೂ ಕೂಡ ಇದೆ, 9:30 ಸಾಯಂಕಾಲ 5:30 ಕೂಡ ನಾವು ಬಾಗಿಲನ್ನ ತೆರೆದಿರ್ತೀವಿ. ಅಲ್ಲಿ ಒಬ್ಬರ ಕಚೇರಿನಲ್ಲಿ ಒಬ್ರು ಸಿಬ್ಬಂದಿ ಇರ್ತಾರೆ, ಜೊತೆಗೆ ನಾನು ಸಿಇಒ ಹಳ್ಳಿಗಳಲ್ಲಿ ರೈತರ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿರ್ಬೋದು, ಇತರೆ ಸಂಪರ್ಕ ಕಲ್ಪಿಸೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಮುಖಾಂತರ ಸಂಪರ್ಕ ಕಲ್ಪಿಸೋದಿರ್ಬೋದು, ಈ ರೀತಿಯಲ್ಲಿ ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮ ಒಂದು ಕಂಪ್ನಿನಲ್ಲಿ ಸರ್ ಏನು ಬಾಡಿಗೆ ಆಧಾರಿತ ಟ್ಯಾಕ್ಟರ್ ಇರ್ಬೋದು, ಇವೆಲ್ಲ ಕೂಡ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಕೃಷಿ ಯಂತ್ರಧಾರನ್ನು ಕೂಡ ಇವಾಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ವಿಶೇಷವಾಗಿ ನಾವು ಒಂದು ಧನ್ಯವಾದ ಹೇಳಬೇಕಾಗಿರೋದು ಚೆನ್ನಮ್ಮನಾಗ್ತಳ್ಳಿ ಪಂಚಾಯತಿ ಬರ್ತಕ್ಕಂಥ ಪಂಚಾಯತಿ ಸದಸ್ಯರಿಗೆ. ಅವರು ನಮಗೆ ಒಂದು ಕಚೇರಿನ ಅವರು ಬಿಟ್ಕೊಟ್ಟಿದ್ದಾರೆ, ನೀವು ಇದರಲ್ಲಿ ಕಾರ್ಯಚಟುವಟಿಕೆ ನಿರ್ವಹಿಸಿ ಅಂತ. ಒಂದು ಉತ್ತಮವಾದ ಇಲ್ಲಿವರೆಗೆ ನಾವು ಅದ್ರ ಜೊತೆನಲ್ಲೇ ಕೆಲಸ ಮಾಡ್ತಾರಿಂದ ಅವ್ರ ಸಹಕಾರನೂ ಕೂಡ ನಮಗೆ ಹೆಚ್ಚಿನ ರೀತಿ ಇರೋದ್ರಿಂದ ಅಲ್ಲಿ ಯಾವುದೇ ವಿಧವಾದ ಸಮಸ್ಯೆ ಇರಲ್ಲ. ಬಟ್ ರೈತರಿಗೆ ನಿರೀಕ್ಷೆ ಅಷ್ಟು ನಾವು ಇನ್ನೂ ಅಗತ್ಯನ ಪೂರೈಸಲಿಕ್ಕೆ ಆಗ್ತಾ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೀಸನ್ನಲ್ಲಿ ಗೊಬ್ಬರ ಸಿಗೋದಿಲ್ಲ, ಗೊಬ್ಬರದ ರೇಟ್ ಜಾಸ್ತಿ ಇರುತ್ತೆ, ಕಂಪ್ನಿಯಿಂದ ನಮ್ಗೆ ಒಂದು ರೇಟ್ ಕೊಟ್ಟಿರ್ತಾರೆ, ಅದ್ರ ಕನಿಷ್ಠ ಒಂದು 5-10 ರೂಪಾಯಿ ಇಟ್ಕೊಳ್ತು ಅಂತಂದ್ರೆ ಕೆಲವು ಕಡೆ ಅದಕ್ಕಿಂತ ಕಡಿಮೆ ಸಿಗ್ಬೋದು. ನಾವು ಶೇರ್ ಕಟ್ಟಿದೀವಿ, ಅಲ್ಲಿ ಬಹಳ ಕಡಿಮೆ ಸಿಗುತ್ತೆ. ನಾವು ಶೇರ್ ಕಟ್ಟಿದ್ರೆ ಇಲ್ಲೇ ಕಡಿಮೆ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಸಾಕಷ್ಟು ಜನ ರೈತರು ಯೋಚನೆ ಮಾಡ್ತೀವಿ, ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ತಾ ಇದ್ದೀವಿ. ಸರ್, ಈ ರೈತ ಉತ್ಪಾದಕ ಕಂಪ್ನಿ ರೈತರಿಗೆ ಈ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಜೊತೆ ಸಾಕಷ್ಟು ಸಂಪರ್ಕ ಕಲ್ಪಿಸಿ ಅದರಿಂದ ಸಾಕಷ್ಟು ಅನುಕೂಲ ಮಾಡಿಕೊಡ್ತೀವಿ ಅಂತಂದ್ರೆ ಇದರಿಂದ ಯಾವ ರೀತಿ ಅನುಕೂಲ ಆಗ್ತದೆ ಸರ್? ಅದ್ರ ವಿಶೇಷವಾಗಿ ಈಗ ನಮ್ಗೆ ಈ ಒಂದು ರೈತ ಉತ್ಪಾದಕ ಕಂಪ್ನಿ ಪ್ರಾರಂಭ ಆಗಿರೋದೇ ಕೃಷಿ ಇಲಾಖೆ ಇರೋ ಸಹಕಾರದೊಂದಿಗೆ ಸರ್. ಇವರು ನಮ್ಮ ಒಂದು ಚಳ್ಳಕೆರೆ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಅಥವಾ ಪರಶುರಾಮಪುರ ರೈತ ಸಂಪರ್ಕ ಕೇಂದ್ರದಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆ ಸಿಬ್ಬಂದಿಗಳು ಸಾಕಷ್ಟು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಅವರು ವಿಶೇಷವಾಗಿ ಯಾವುದಾದ್ರೂ ಕಾರ್ಯಕ್ರಮ ಅಥವಾ ಅಲ್ಲಿಂದ ಯಾವುದಾದ್ರೂ ಇನ್ಪುಟ್ ಸಪ್ಲೈ ಮಾಡುವಾಗ ರೈತರಿಗೆ ಎಲ್ಲರಿಗೂ ಕೂಡ ನೀವು ಈ ರೀತಿ ಬಂದಿದೆ ಅವರಿಗೆಲ್ಲ ನೀವು ಕಂಪ್ನಿ ಮುಖಾಂತರ ಮನವರಿಕೆ ಮಾಡಿ ನಮ್ಮ ರೈತ ಸಂಪರ್ಕದಲ್ಲಿ ಕೊಂಡ್ಕೊಳ್ಳಿ, ಈ ರೀತಿ ರಿಯಾಯಿತಿ ದರದಲ್ಲಿದೆ ಅನ್ನೋದು ಒಂದು. ಎರಡನೇದು, ನಮ್ದು ಯಾವುದೇ ಸಭೆ ಸಮಾರಂಭಗಳಾಗಲಿ ಸಂಬಂಧಪಟ್ಟಂತ ಏನು ಕೃಷಿ ಸಹಾಯಕ ನಿರ್ದೇಶಕರಾಗಿರ್ಬೋದು, ಕೃಷಿ ಅಧಿಕಾರಿಗಳಾಗಿರ್ಬೋದು, ತಾಂತ್ರಿಕ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ಕಾಲಕಾಲಕ್ಕೆ ಅನುಗುಣವಾಗಿ ಸಲಹೆ ಸೂಚನೆ ಕೊಡೋಂಥದ್ದು, ರೈತರನ್ನ ಒಂದು ಕಡೆ ಸೇರಿಸ್ತು ಅಂತಂದ್ರೆ ಮೀಟಿಂಗ್ನಲ್ಲಿ ಅವ್ರಿಗೆ ತಾಂತ್ರಿಕವಾದ ಟೆಕ್ನಿಕಲ್ ಸಲಹೆ ಸೂಚನೆ ಕೊಡೋಂಥದ್ದು, ಮತ್ತು ಅಲ್ಲಿ ಬಂದಿರತಕ್ಕಂಥ ಇನ್ಪುಟ್ನ ನೇರವಾಗಿ ನಮ್ಮ ಕಂಪನಿಯ ಸದಸ್ಯರಿಗೂ ಕೂಡ ಹೆಚ್ಚಿನ ಒಂದು ಒತ್ತು ಕೊಡೋಂಥ ಸಹಕಾರನ ನಿರಂತರವಾಗಿ ಅವರು ಮಾಡ್ಕೊ ಬಂದಿದ್ದಾರೆ. ಈಗ ನಿಮ್ಮ ರೈತ ಉತ್ಪಾದಕ ಕಂಪ್ನಿಯಲ್ಲಿ ಷೇರುದಾರರು ಆಲ್ಮೋಸ್ಟ್ ಆಲ್ 1,000 ಹೆಚ್ಚಾಗಿದ್ದಾರೆ ಅಂತಂದ್ರೆ, ಈಗ ಇನ್ನು ಹೆಚ್ಚಿನ ರೈತರು ನಾವು ಆಸಕ್ತಿ ತೋರಿಸಿ ನಾನು ಇನ್ನು ಇದಕ್ಕೆ ಷೇರುದಾರ ಆಗ್ಬೇಕಪ್ಪ ರೈತ ಉತ್ಪಾದಕ ಕಂಪ್ನಿಗೆ ಅಂತಂದ್ರೆ ಮತ್ತೇನು ಮಾಡ್ಬೇಕಾಗುತ್ತೆ ಸರ್? ಇದರಲ್ಲಿ ನಮ್ದೇನಾಗಿದೆ ಅಂತಂದ್ರೆ, ಏನು ನಮ್ದು ನೀತಿ ನಿಯಮಾವಳಿ ಅಂತ ಒಂದಿದೆ ಸರ್ ಕಂಪ್ನಿ ಕಾಯ್ದೆ ಅಡಿನಲ್ಲಿ, ಅದ್ರಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ, ನಾವು ಪ್ರಾರಂಭಿಕ ಹಂತದಲ್ಲಿ ಇದನ್ನ ರಚನೆ ಮಾಡೋ ಹಂತದಲ್ಲಿ ನಾವು 1,000 ಜನಕ್ಕೆ ಅಂತ ನಾವು ಯೋಜನೆ ರೂಪಿಸಿದ್ವಿ. ಈಗ 1,000 ಜನ ಮೇಲೆ ಕ್ರಾಸ್ ಆಯ್ತು ಅಂತಂದ್ರೆ ನಾವು ಒಂದು ಏನು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಅಂತ ಏನು ನಾವು ಸೇರ್ತೀವಿ, ಅದರಲ್ಲಿ ನಾವು ಅನುಮೋದನೆ ತಗೊಂಡು ಈ ವರ್ಷ ನೆಕ್ಸ್ಟ್ ಅನುಮೋದನೆ ತಗೊಂಡು ಅದನ್ನು ನಾವು ROC ಅಂತ ಹೇಳ್ತೀವಿ, ಏನು ಕಂಪ್ನಿ ಆಕ್ಟಲ್ ರಿಜಿಸ್ಟ್ರೇಷನ್ ಏನು ಮಾಡಿಸಿದ್ವಿ ಅದನ್ನ ಒಂದು ROC ಫೈಲ್ ಮಾಡಿ ಅದ್ರ ಮುಖಾಂತರ ನಾವು ಹೆಚ್ಚುವರಿಯಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಒಬ್ರು ಚಾರ್ಟೆಡ್ ಅಕೌಂಟ್ಸ್ ಇದ್ದಾರೆ ಸರ್ ಅದು. ಯಾಕಂದ್ರೆ ಇದನ್ನ ನಾವು ಈ ಕಂಪ್ನಿ ಆಕ್ಟಲ್ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಹೆಂಗಂದ್ರಂಗೆ ನಾವು ಡಿಸಿಷನ್ ತಗೊಳ್ಳೋಗಿದ್ದಿಲ್ಲ, ಇದಕ್ಕೆ ಒಬ್ರು ಚಾರ್ಟೆಡ್ ಅಕೌಂಟ್ ಏನಿದ್ದಾರೆ ಅವ್ರ ಸಲಹೆ ಸೂಚನೆ ತಗೋಬೇಕು, ಪ್ರತಿ ತಿಂಗಳ ನಾವು GST ಫೈಲ್ ಮಾಡಲೇಬೇಕು, ನಮ್ಮಲ್ಲಿ ವ್ಯವಹಾರ ನಡೀಲಿ ನಡೆದೇ ಇರಲಿ GST ಫೈಲ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಹೆಚ್ಚುವರಿ ಸದಸ್ಯರನ್ನ ಷೇರುದಾರನ ತಗೋಬೇಕು ಅಂತಂದ್ರೆ ಆ ಒಂದು ಜನರಲ್ ಬಾಡಿ ಮೀಟಿಂಗ್ ತೀರ್ಮಾನ ಆಗಿ ಅನಂತರ ಅದನ್ನ ರೆಜುಲೇಷನ್ ಪಾಸ್ ಮಾಡಿ ROC ಮಾಡಿ ಅಲ್ಲಿ ಮತ್ತೆ ನಾವು ಇನ್ನೆಷ್ಟು ಜನನ ಟಾರ್ಗೆಟ್ ರೀಚ್ ಮಾಡಬಹುದು ಉಂಟು, 500 ಅಥವಾ 1,000 ಜನ ಹೆಚ್ಚುವರಿಯಾಗಿ ತಗೊಳ್ತೀವಿ ಅಂದ್ಬಿಟ್ಟು ಅಪ್ರೂವಲ್ ತಗೊಂಡು ಅಲ್ಲಿಂದ ಶಿಫಾರಸು ಆದ ನಂತರ ನಾವು ಇದನ್ನ ಪ್ರಾರಂಭ ಮಾಡಬೇಕಾಗಿತ್ತು. ಇದು ಒಂದು ಕಂಪನಿಯ ಕಾಯ್ದೆ ಒಂದು ನಿಯಮ. ಮುಂದೆ ಇನ್ನು ಏನೇನು ಯೋಜನೆಗಳು ಇಟ್ಕೊಂಡಿದ್ರೆ ನಿಮ್ಮ ರೈತ ಉತ್ಪಾದಕ ಕಂಪನಿಯಿಂದ ರೈತರಿಗೆ ಅನುಕೂಲ ಮಾಡಿಕೊಡುವಂತದ್ದು ಸರ್? ಇದರಲ್ಲಿ ನಾವು ಒಂದು ವಿಷನ್ ಬಿಲ್ಡಿಂಗ್ ಅಂತಂದ್ರೆ ಒಂದು ದೂರದೃಷ್ಟಿ ಇಟ್ಕೊಂಡು ನಿರ್ದೇಶಕರು ಮತ್ತೆ ಒಂದು ನಮ್ಮ ಆಡಳಿತ ಮಂಡಳಿ ಮತ್ತೆ ಒಂದು ಸಿಬ್ಬಂದಿ ವರ್ಗದವರು ಎಲ್ಲಾ ರೈತರ ಜೊತೆ ಚರ್ಚೆ ಮಾಡಿ ನಾವು ಏನು ಯೋಜನೆ ಯಾಕೆ ಒಂದು 5 ವರ್ಷದ ಒಂದು ಗುರಿ ಉದ್ದೇಶ ಇಟ್ಕೊಂಡು ನಾವು ಇನ್ನು 5 ವರ್ಷದಲ್ಲಿ ನಮ್ದು ಕನಿಷ್ಠ ಪಕ್ಷ ಅಂತಂದ್ರೆ 2,000 ಜನ ರೈತರು ಸೇರಿದಾರಾಗಬೇಕು ಅನ್ನೋದು ನಮ್ಮ ಒಂದು ಮೊದಲನೇ ಉದ್ದೇಶ. ಎರಡನೇದು ಕಂಪ್ನಿಗೆ ಸ್ವಂತ ಕಟ್ಟಡ ಇರಬೇಕು, ಕಟ್ಟಡದ ಜೊತೆಗೆ ಒಂದು ರೈತರಿಗೆ ಅವ್ರು ಬೆಳೆದಂಥ ಬೆಳೆಗೆ ಒಂದು ಮಾರ್ಕೆಟ್ ಮಾಡಲಿಕ್ಕೆ ಮಿನಿಮಮ್ ಒಂದು 1/2 ಎಕರೆನಲ್ಲಾದರೂ ಸ್ಟಾಕ್ ಇಟ್ಕೊಳ್ಳಿಕ್ಕೆ ಗೋಡನ್ ಅಂತ ಏನು ಹೇಳ್ತೀವಿ ಸರ್, ಅದನ್ನು ಮಾಡಲಿಕ್ಕೆ ಒಂದು ಗೋಡನ್ ಟೈಪ್ ಮಾಡ್ಕೊಳ್ಳೋಂಥದ್ದು ಈ ರೀತಿ ಆಲೋಚನೆ ಮಾಡ್ತಿದ್ದೀವಿ. ಇದಕ್ಕೆ ಪೂರಕವಾಗಿ ನಾವು ಚೆನ್ನಮ್ಮನಕ್ಕೆ ಪಂಚಾಯತಿಯವ್ರಿಗೆ ಅಟ್ಲೀಸ್ಟ್ ಏನು ಗ್ರಾಮ ಪಂಚಾಯತಿ ಠಾಣೆಯಲ್ಲಿ ಇರ್ತಕ್ಕಂಥದ್ದು 1 ಎಕರೆ ಜಮೀನು ಏನಾದರೂ ಕೊಡ್ತು ಅಂತಂದರೆ ಇನ್ನು ಮುಂದೆ ಯಾವುದಾದ್ರೂ ನಿಟ್ಟಿನಲ್ಲಿ ನಮಗೆ ವಿಶೇಷವಾಗಿ JSW ಅಂತ ಕೇಳಿರ್ಬೋದು ಸರ್ ನೀವು, ಆ ಕಂಪ್ನಿಯವರು ಜಿಂದಾಲ್ ಕಂಪ್ನಿಯವರು JSW ಅವರು ನಮಗೆ CSR ಕಾರ್ಯಕ್ರಮದಡಿನಲ್ಲಿ ನಮ್ಮ ಒಂದು FPO ದತ್ತು ತಗೊಂಡಿದ್ದಾರೆ ಅವರು, ನಮಗೆ ಅವರು ಹಣಕಾಸಿನ ನೆರವನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಮೊದಲನೇ ಹಂತದಲ್ಲಿ ಅವರು ಒಂದು 5 ಲಕ್ಷ ರೂಪಾಯಿನ ವ್ಯಾಲ್ಯೂ ಅಡಿಷನ್ ಅಂದ್ಬಿಟ್ಟು ಏನು ನಾವು ಮೌಲ್ಯವರ್ಧನೆ ಮಾಡಲಿಕ್ಕೆ ವಿಶೇಷವಾಗಿ ಶೇಂಗಾ ಬೀಜದಲ್ಲಿ ನಾವು ಏನು ಶೇಂಗಾ ಎಣ್ಣೆ ತಯಾರು ಮಾಡ್ತೀವಿ ಅದಕ್ಕೆ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಳಿಕ್ಕೆ 5 ಲಕ್ಷ ರೂಪಾಯಿ ಹಣಕಾಸಿನ ನೆರವು ಕೊಡ್ತಾ ಇದ್ದಾರೆ ಸರ್ ಅವರು. ಈಗ ಆಲ್ರೆಡಿ ಅದು ಹಣನ ಅಪ್ರೂವಲ್ ಮಾಡಿದರೆ ನಮ್ಮ ಕಂಪನಿ ಖಾತೆಗೆ ಬರೋದಿದೆ, ಅದನ್ನು ಇದಕ್ಕೆ ಯುಟಿಲೈಸ್ ಮಾಡ್ಬೋದು. ಈಗಾಗಲೇ ಕೃಷಿ ಇಲಾಖೆಯಿಂದ ನಮಗೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಸ್ ಕೊಟ್ಟಿದ್ದಾರೆ, HB ಕೊಟ್ಟಿದ್ದಾರೆ, ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. JSW ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ರೈತರನ್ನ ಒಗ್ಗೂಡಿಸ್ಕೊಂಡು ಮಾಡ್ತು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಯೋಜನೆಗಳಿದೆ ಅದರ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ. ಇದರ ಜೊತೆಗೆ NABARD ಕೂಡ ಸಾಕಷ್ಟು ಅನುಕೂಲ FPO ಮಾಡ್ತಾ ಇರೋದ್ರಿಂದ ಈ ಒಂದು ಕಟ್ಟಡ ಆಗ್ಬೋದು ಗೋಡನ್ ಆಗ್ಬೋದು ಇಂಥದಕ್ಕೆ ಅವರಿಂದ ಸಹಾಯ ಪಡಿಬೋದು ಅನ್ನೋದು ಇದೆ ಸರ್, ಇದು ನಮ್ದು ಗುರಿ ಉದ್ದೇಶ. ಮತ್ತು ನಮ್ಮಲ್ಲಿ ಏನು 1,000 ರಿಂದ 2,000 ಜನ ರೈತರು ಸೇರಿದಾರಾಗಿದ್ದರೆ ಇವರೆಲ್ಲರೂ ಬೆಳೆದಂಥ ಬೆಳೆಗೆ ಯಾವುದೇ ಬೆಳೆ ಆಗಲಿ ಮಾರ್ಕೆಟ್ ಥ್ರೂ ನಮ್ಮ ಕಂಪ್ನಿ ಮುಖಾಂತರ ಮಾಡಬೇಕು ಇನ್ನು 5 ವರ್ಷದೊಳಗಡೆ ಅನ್ನೋದು ನಮ್ಮ ಉದ್ದೇಶ, ಇದು ಪೂರ್ಣ ಉದ್ದೇಶ. ಮತ್ತು ಇನ್ನೂ ಕಡಿಮೆ ಅವರು ನೆಕ್ಸ್ಟು ಅವರು ಏನಾದರೂ ಮನೆಯಲ್ಲೇ ಕುಂತ್ಕೊಂಡು ಸರ್ ನಮ್ಗೆ 10 ಪಾಕೆಟ್ ಗೊಬ್ಬರ ಬೇಕು ಅಂತಂದರೆ ನೇರವಾಗೆ ಅವ್ರ ಮನೆಗೆ ತಲುಪ್ಸೋಂತ FPO ಮುಖಾಂತರ ಮನೆಗೆ ತಲುಪ್ಸೋಂಥ ಒಂದು ಸೇವೆಯೂ ಕೂಡ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಮೊಬಿಲಿಟಿ ಏನು ಒಂದು ವೆಹಿಕಲ್ ಆಗ್ಬೋದು ಅದನ್ನ ನಾವೇ ಕಂಪ್ನಿ ಮುಖಾಂತರ ಮಾಡ್ಕೋಬೇಕು ಅನ್ನೋದು. ಮತ್ತು ಕೃಷಿ ಯಂತ್ರಧಾರೆಗಳು, ಯಾಕೆಂತಂದರೆ ದೊಡ್ಡ ರೈತರ ಹತ್ರ ಟ್ರ್ಯಾಕ್ಟ್ರ್ ಇರುತ್ತೆ, ಸಣ್ಣ ಮತ್ತು ಮಧ್ಯಮ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಈ ರೀತಿ ರೈತರನ್ನ ಒಂದು ಒತ್ತಿಟ್ಟುಕೊಂಡು ನಾವು ಕೃಷಿ ಯಂತ್ರಧಾರೆನ ವ್ಯಾಪಕ ರೀತಿಯಲ್ಲಿ ನಾವು ಮಾಡೋಂಥದ್ದು ಇರ್ಬೋದು. ಮತ್ತು ರೈತರಿಗೆ ಬೇಕಾದಂಥ ಇಂಪ್ಲಿಮೆಂಟ್ಸ್ ಅಂತ ಏನಿದೆ ಅದು ಅವನ್ನೆಲ್ಲನೂ ಕೂಡ ಕಡಿಮೆ ದರದಲ್ಲಿ ಗುಣಮಟ್ಟದ ನಾವು ನಮ್ಮ ಕಂಪ್ನಿ ಮುಖಾಂತರನೇ ಮಾರಾಟ ಮಾಡಬೇಕು ಅನ್ನೋದು ಕೂಡ ನಮ್ಮ ಒಂದು 5 ವರ್ಷದ ಒಂದು ದೂರದೃಷ್ಟಿಯಾಗಿದೆ ಸರ್ ಇದು. ಇದ್ರ ಜೊತೆಗೆ ಒಂದು ಮಣ್ಣು ಪರೀಕ್ಷಾ ಕೇಂದ್ರನೂ ನಾವು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಯೋಚನೆ ಇದೆ. ಅಗ್ರಿ ಕ್ಲಿನಿಕ್ ಅಂತ ಯಾರಾದರೂ ರೈತರು ನಮಗೆ ಸಡನ್ನಾಗಿ ಬರ್ತಾರೆ, ರೈತರು ಸರ್ ನಮಗೆ ಈರುಳ್ಳಿಗೆ ಔಷಧಿ ಬೇಕು ಅಂತಾರೆ, ಮೆಕ್ಕೆಜೋಳಕ್ಕೆ ಔಷಧಿ ಬೇಕು ಅಂತಾರೆ, ಅಂಗಡಿನಲ್ಲಿ ಏನು ಮಾಡಿಬಿಡ್ತಾರೆ ಇದು ಯಾವ್ದು ಔಷಧಿ ಇದೆ ಇದು ಬೆಟ್ರಿ ಇದೆಯಪ್ಪ ಇದನ್ನ ತಗೊಂಡೋಗಿ ಓಡಿ ಅಂತಾರೆ. ಬಟ್ ನಾವು ಆ ರೀತಿ ಮಾಡಬಾರ್ದು. ಯಾರಾದರೂ ಒಬ್ಬರು ಟೆಕ್ನಿಕಲ್ ಸ್ಟಾಫ್ನ ನಮ್ಮ ಕಂಪ್ನಿನಲ್ಲಿ ಸಿಬ್ಬಂದಿಯಾಗಿ ನೇಮಿಸ್ಕೊಂಡು ಯಾರಾದರೂ ಒಬ್ಬ ರೈತ ಬಂದು ಕೇಳ್ತು ಅಂತಂದರೆ ನೇರವಾಗಿ ಅವರ ಜಮೀನಿಗೆ ಭೇಟಿ ಮಾಡಿ ಅವ್ರಿಗೆ ಏನು ಔಷಧಿ ಅದಕ್ಕೆ ಏನು ಗೊಬ್ಬರ ಬೇಕಾಗುತ್ತೆ ಅನ್ನೋದನ್ನ ಪರಿಶೀಲನೆ ಮಾಡಿ ಅದನ್ನು ರೆಕಮೆಂಡ್ ಮಾಡೋ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಕಂಪ್ನಿಯ ದೂರದೃಷ್ಟಿ ಸರ್. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಬಹಳಷ್ಟು ಉದ್ದೇಶಗಳು ಇಟ್ಕೊಂಡಿದ್ರೆ, ಬಹಳ ಒಳ್ಳೊಳ್ಳೆ ಯೋಚನೆಗಳು ಇಟ್ಕೊಂಡಿದ್ರೆ, ಇದಕ್ಕೆಲ್ಲ ಸಹಕಾರ ಬೇಕಾಗುತ್ತೆ ರೈತರದ್ದು, ನಿಮ್ಮ ಆಡಳಿತ ಮಂಡಳಿದ್ದು, ಇದೆಲ್ಲ ಒಳ್ಳೆ ಸಹಕಾರ ಸಿಗ್ತಾ ಇದೆಯಾ ನಿಮಗೆ ಸರ್? ನಮಗೆ ವಿಶೇಷವಾಗಿ ಇನ್ನೂ ನಮ್ಮ ಒಂದು ನಿರ್ದೇಶಕ ಮಂಡಳಿ ಯಾಕಂದ್ರೆ ಕಳೆದ 1.5 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಸರ್ ಈಗ ಇನ್ನ ಹೆಚ್ಚಿನ ರೀತಿಯಲ್ಲಿ ಆಕ್ಟಿವ್ ಆಗಿ ಅವ್ರ ಸಹಕಾರ, ಯಾಕಂತಂದ್ರೆ ಇದು ಕೇವಲ CEO ಆಗಲಿ ಅಥವಾ ಅಲ್ಲಿರ್ತಕ್ಕಂಥ ಒಬ್ಬ ಸಿಬ್ಬಂದಿಯನ್ನು ನಡೀತಕ್ಕಂಥ ಕಂಪ್ನಿ ಅಲ್ಲ ಸರ್ ಇದು. ಮೊದಲನೇದಾಗಿ ಯಾಕಂದ್ರೆ ಸಾಕಷ್ಟು ಜನ ರೈತರು ಒಂದು ಆಡಳಿತ ಮಂಡಳಿ ರಚನೆ ಮಾಡಿರ್ತಾರೆ, ಒಬ್ಬರು ಸಿಬ್ಬಂದಿ ನೇಮಿಸಿರ್ತಾರೆ, ಅವ್ರು ಸಂಪೂರ್ಣವಾಗಿ ನಂಬ್ಕೊಂಡಿರ್ತಾರೆ ಈ ನಮ್ಮ ಒಂದು ಕಂಪ್ನಿನ ಇವರು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಅಂತ. ಅದಕ್ಕೆ ಪೂರಕವಾಗಿ ನಿರ್ದೇಶಕ ಮಂಡಳಿಯವ್ರದ್ದು ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಇರಬೇಕು. ಪ್ರತಿಯೊಬ್ಬರು ಆಯಾ ಗ್ರಾಮದಿಂದ ಆಯ್ಕೆ ಆಗಿರ್ತಕ್ಕಂಥ ನಿರ್ದೇಶಕರು ನನ್ನ ರೈತನಿಗೆ ಏನೆಲ್ಲ ನಾನು ಸಹಕಾರ ಕೊಡ್ಬೋದು ಅನ್ನೋ ಒಂದು ಮನೋಭಾವ ಇದ್ದಾಗ ಮಾತ್ರ ಇದು ಬಹಳ ವ್ಯವಸ್ಥಿತವಾಗಿ ನಡೀತದೆ. ಇದು ಪೂರಕವಾಗಿ ಸರ್ ಅದು CEO ಮತ್ತೆ ನಿರ್ದೇಶಕರ ಇಬ್ಬರ ಒಂದು ಕೋಆರ್ಡಿನೇಷನ್ ಸಂಯೋಜನೆಯೊಂದಿಗೆ ನಡೆಸ್ಕೊಂಡು ಹೋಯ್ತು ಅಂತಂದ್ರೆ ರೈತರು ಏನು ನಿರೀಕ್ಷೆ ಮಾಡಿದರೆ ಆ ಷೇರುದಾರರ ಒಂದು ಅಗತ್ಯನ ಪೂರೈಸ್ಬೋದು. ಎರಡನೇದು ಷೇರುದಾರದು ಕೂಡ ಇದರಲ್ಲಿ ಬಹಳ ಪಾತ್ರ ಇದೆ ಸರ್. ಅವರು ಕೂಡ ಅವರು ಗ್ರಾಮ ವ್ಯಾಪ್ತಿನಲ್ಲಿ ಒಂದು 15-20 ಜನ ಸೇರಿ ರೈತ ಆಸಕ್ತಿ ಗುಂಪು ಅಂತ ಮಾಡ್ಕೊಂಡು ಅವರದೇ ಆದ ರೈತ ಆಸಕ್ತಿ ಗುಂಪು ಮುಖಾಂತರ ಬಿಸ್ನೆಸ್ ಪ್ಲಾನ್ ಅಂತ ಮಾಡ್ತಾರೆ. ಈಗ ನನಗೆ ಒಂದು ವರ್ಷಕ್ಕೆ ನನಗೆ ಎಷ್ಟು, ನನ್ನಲ್ಲಿ ಎಷ್ಟು ಎಕರೆ ಜಮೀನಿದೆ, ಎಷ್ಟು ಬೀಜ ಬೇಕು, ಎಷ್ಟು ಗೊಬ್ಬರ ಬೇಕು, ನಾನು ಎಷ್ಟು ಒಂದು ವರ್ಷಕ್ಕೆ ಖರ್ಚಾಗುತ್ತೆ, ಆ ರೀತಿಯಲ್ಲಿ 20 ಜನನ ತೊಡಗಿಸಿ ಅದನ್ನ ಕನ್ಸಲ್ಟೇಟ್ ಮಾಡ್ತು ಅಂತಂದ್ರೆ, ಕ್ರೋಢೀಕರಣ ಮಾಡ್ತು ಅಂತಂದ್ರೆ, ಒಂದು FIG ರೈತ ಉತ್ಪಾದಕ ಗುಂಪಿನಿಂದ ಇಷ್ಟು ಒಂದು ವರ್ಷಕ್ಕೆ ಬಿಸ್ನೆಸ್ ನಡೀತದೆ ಅಂತೇದು 2,000 ಜನಕ್ಕೆ ಕನಿಷ್ಠ ಅಂತಂದ್ರೆ ಒಂದು 100-150 ಗುಂಪಾಗುತ್ತೆ. ಇಡೀ ನಮ್ಮ ಏನು ರೈತರು ಆ ರೀತಿ ಅವರು ವೈಯಕ್ತಿಕವಾಗಿ FIG ಮುಖಾಂತರ ಅವರು ವ್ಯವಹಾರ ಯೋಜನೆ ಕೊಡ್ತು ಅಂತಂದ್ರೆ, ಅದನ್ನ ನಾವು ರೈತ ಉತ್ಪಾದಕ ಕಂಪ್ನಿನಲ್ಲಿ ಕುಂತ್ಕೊಂಡು ಕ್ರೋಢೀಕರಣ ಮಾಡಿ ಒಂದು ವರ್ಷದಲ್ಲಿ ಎಷ್ಟೆಲ್ಲ ಬಿಸ್ನೆಸ್ ಮಾಡ್ಬೋದು, ವ್ಯವಹಾರ ಯೋಜನೆ ಮಾಡ್ಬೋದು, ಎಷ್ಟು ರೈತರು ಬೆಳೆ ಬೆಳೀತಾರೆ ಅನ್ನೋದು ನಮಗೆ ಸ್ಪಷ್ಟವಾದ ಒಂದು ಚಿತ್ರಣ ಸಿಗುತ್ತೆ ಸರ್. ಅದ್ರ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ಸೇರಿದವ್ರದ್ದು ಕೂಡ ಪ್ರಮುಖವಾದ ಪಾತ್ರ ಇರುತ್ತೆ, ನಿರ್ದೇಶಕ ಮಂಡಳಿ ಮತ್ತು CEO ಜೊತೆಗೆ ಸರ್. ಚೆನ್ನಮ್ಮನಾಗತ್ತಹಳ್ಳಿ ಶ್ರೀ ಚಲಮೆ ರುದ್ರೇಶ್ವರ ಸ್ವಾಮಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಈ ಒಂದು ಕೆಲಸ ನಿಮಗೆ ತೃಪ್ತಿ ತಂದುಕೊಟ್ಟಿದೆಯಾ ಸರ್? ವಿಶೇಷವಾಗಿ ಯಾಕಂದ್ರೆ ನಾನು ಒಬ್ಬ ರೈತನ ಮಗ ಸರ್. ನಂದು ಕೂಡ ಒಂದು 3 ಎಕರೆ ಜಮೀನಿದೆ. ರೈತರ ಸಮಸ್ಯೆ ಏನನ್ನೋದು ನಮಗೆ ಗೊತ್ತಿದೆ ಸರ್. ಈಗ ನಿಮಗೆ ಗೊತ್ತಿದೆ ಸರ್, ಈಗ ಭಾಳ ಸಿಂಪಲ್ಲಾಗೆ ನಾನು ಮನವರಿಕೆ ಮಾಡ್ತೀನಿ. ಈಗ ನಾನು ಬಳಸ್ತಕ್ಕಂಥ ಮೊಬೈಲ್ಗೆ ಒಂದು ಕಂಪನಿ ಸ್ಪಷ್ಟವಾಗಿ ಅದಕ್ಕೆ ಬೆಲೆನ ನಿಗದಿ ಮಾಡಿದೆ ಸರ್. ಖಂಡಿತ ಬೆಲೆನ ನಿಗದಿ ಮಾಡಿದೆ ಸರ್. ಆದರೆ ರೈತ ಬೆಳೆದಂಥ ಬೆಳೆಗೆ ಯಾವುದೇ ವಿಧವಾದ ಬೆಲೆ ಇಲ್ಲ ಸರ್. ಆದರೆ ಬೆಲೆನ, ಆ ಬೆಳೆದಂಥ ಬೆಳೆನ ಉತ್ಪನ್ನನ ಬೆಲೆ ನಿಗದಿ ಮಾಡೋನು 3ನೇ ವ್ಯಕ್ತಿ ಸರ್. ರೈತ ಯಾವತ್ತು ತಾನು ಬೆಳೆದಂಥ ಬೆಳೆಗೆ ತಾನೇ ಬೆಲೆನ ನಿಗದಿ ಮಾಡ್ತಾನೆ, ಆವಾಗ ಅವನ ಜೀವನ ಹಸನ ಆಗುತ್ತೆ ಸರ್. ಯಾಕಂತಂದ್ರೆ ಆ ನಿಟ್ಟಿನಲ್ಲಿ ನಾನು ರೈತರ ಮಗನಾಗಿ ನಾನು ಬೆಳೆದು ಬಂದಿರೋದ್ರಿಂದ ಸರ್, ನಾನು ಇದರಲ್ಲಿ ಸಾಕಷ್ಟು ರೈತರ ಜೊತೆಯಲ್ಲಿ ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಕಂಪ್ನಿನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸರ್. ನನಗೆ ವಿಶೇಷವಾಗಿ ನಮ್ಮ ನಿರೀಕ್ಷೆಯಂತೆ, ರೈತರ ನಿರೀಕ್ಷೆಯಂತೆ, ರೈತರು, ನಿರ್ದೇಶಕ ಮಂಡಳಿ ಮತ್ತು ಸಿಬ್ಬಂದಿ ಮೂವರು ಕೂಡ ಒಂದು ಉತ್ತಮ ರೀತಿಯಲ್ಲಿ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಸರ್, ಇನ್ನೆರಡು ವರ್ಷದ ಅವಧಿನಲ್ಲಿ ಈ ಕಂಪ್ನಿ ನಮ್ಮ ಚಳ್ಳಕೆರೆ ತಾಲೂಕಿನ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ಒಂದು ದೊಡ್ಡ ಕಂಪ್ನಿಯಾಗಿ ಬೆಳೆಯೋದ್ರಲ್ಲಿ ಅನುಮಾನ ಇಲ್ಲ ಸರ್. ಇದ್ರ ಈ ಕೆಲಸ ಮಾತ್ರ ನನಗೆ ತೃಪ್ತಿ ತಂದಿದೆ ಸರ್. ಇದರಲ್ಲಿ ಯಾವುದೇ ವಿಧವಾದ ಸಮಯ ಆಗಲಿ ಏನಿಲ್ಲ. ಯಾವಾಗ ನಮ್ಮ ಕಂಪ್ನಿಗೆ ಅನುಕೂಲ ಆಗುತ್ತೆ, ಯಾವ ಟೈಮ್ನಲ್ಲಿ ಬೇಕಾದರೂ, ಇದಕ್ಕೆ ಪೂರಕವಾಗಿ ನಮಗೆ ಚಳ್ಳಕೆರೆ ಕೃಷಿ ಇಲಾಖೆಯವರು ಸಾಕಷ್ಟು ಸಹಕಾರ ನೀಡ್ತಾ ಇದ್ದಾರೆ ಸರ್. ಯಾವ ಟೈಮ್ನಲ್ಲೆಲ್ಲ ಆಗಲಿ ಸಹಕಾರ ನೀಡೋದ್ರಿಂದ ನನಗೆ ತೃಪ್ತಿ ತಂದಿದೆ ಸರ್ ಈ ಕೆಲಸ. ಈಗ ಈ ರೈತ ಉತ್ಪಾದಕ ಕಂಪ್ನಿಯ ಕಾರ್ಯಚಟುವಟಿಕೆಗಳು ಸಾಕಷ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ನಮ್ಮ ರೈತರಿಗೆ ಈ ರೈತ ಉತ್ಪಾದಕ ಕಂಪ್ನಿ ಬಗ್ಗೆ ಏನಾದರೂ ವಿಚಾರಗಳು ಏನಾದರೂ ಬೇಕಂದರೆ ಅಥವಾ ಮಾಹಿತಿ ಬೇಕಂದರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಏನಿಲ್ಲ ಸರ್, ವಿಶೇಷವಾಗಿ ಇದು ನಾವು ಒಂದು ಆಡಳಿತಾತ್ಮಕವಾಗಿ ಮತ್ತು ನಮ್ಮ ಒಂದು ಬಜೆಟ್ ಲಿಮಿಟ್ ಅಡಿನಲ್ಲಿ ನಾವು 12-13 ಹಳ್ಳಿ ಮಾತ್ರ ಕವರ್ ಮಾಡ್ತಾ ಇದ್ದೀವಿ ಸರ್. ಇದಕ್ಕೇನು ಒಂದು ಲಿಮಿಟ್ ಇಲ್ಲ ಸರ್, ಒಂದು ನಿಯಮಿತ ಇಲ್ಲ, ಇಷ್ಟೇ ಹಳ್ಳಿಲಿ ಮಾಡಬೇಕು ಅಂತ ಏನಿಲ್ಲ. ಈಗ ನಾವು ಈ ಒಂದು ರೈತ ಉತ್ಪಾದಕ ಕಂಪ್ನಿನ ಇಡೀ ನಾವು ಪರಶುರಾಮಪುರ ಹೋಬಳಿಲಿ ಇರ್ತಕ್ಕಂಥ ಹಳ್ಳಿನವರೆಲ್ಲರೂ ಕೂಡ ಸೇರಿದಾರ ಆಗ್ಬೋದು. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ ಸರ್, ಚೆನ್ನಮ್ಮನಕ್ತಹಳ್ಳಿ ಸ್ವಲ್ಪ ಆ ಕಡೆ ಭಾಗದಲ್ಲಿ ನದಿ ಬಂದಿರೋದ್ರಿಂದ ಜನ ಈ ಕಡೆಗೆ ಬರೋಕ್ಕೆ ಆಗ್ತಾ ಇಲ್ಲ. ಈ ಕಡೆಯಿಂದ ಆ ಕಡೆಗೆ ಅಂದರೆ ಈ ಏನು ಗೊಬ್ಬರ ಖರೀದಿ ಮಾಡಲಿಕ್ಕೆ ಪರಶುರಾಮಪುರ ಹತ್ರ ಇರುತ್ತೆ, ಈ ರೀತಿ ಇರೋದ್ರಿಂದ ಸ್ವಲ್ಪ ಅವರಿಗೆ ಇದಾಗುತ್ತೆ ಸರ್. ಇವ್ರು ಯಾವಾಗಲಾದರೂ ಬಂದು ಬೇಕಾದ್ರೆ ಸದಸ್ಯತ್ವನ ಎಲ್ಲಿ ಬೇಕಾದರೂ ಪಡ್ಕೋಬೋದು. ದಯವಿಟ್ಟು ನನ್ನ ಮನವರಿಕೆ ಏನು ಅಂತಂದರೆ, ಎಲ್ಲ ರೈತರು ಕೂಡ ದಯವಿಟ್ಟು ಪ್ರಾರಂಭದಲ್ಲಿ ನಿಮಗೆ ಇದ್ರ ಬಗ್ಗೆ ಅನುಕೂಲಗಳು ಕಡಿಮೆ ಆದ್ರೂ ಕೂಡ ಮುಂದೆ ಇದರಿಂದ ಫಲ ಅಂತೂ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಸೇರ್ದಾರಾಗಿ ಅನ್ನೋದು ನನ್ನ ಒಂದು ಉದ್ದೇಶ. ಸೇರ್ದಾರ ಆಯ್ತು ಅಂತಂದ್ರೆ ಮುಂದೆ ಒಂದು ದಿನ ಇದು ನಿಮಗೆ ಫಲ ಕೊಟ್ಟೆ ಕೊಡುತ್ತೆ ಅನ್ನೋದು ನನ್ನ ಒಂದು ಸಂದೇಶ. ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಈಗ ನಮ್ದು ಆಫೀಸ್ ಬಂದು ಚೆನ್ನಮ್ಮನಕ್ತಹಳ್ಳಿ ಇದೆ, ನಂದು ಫೋನ್ ನಂಬರ್ ಇದೆ ಸರ್. ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ ನಿಮ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ಇದು ಮಾಡ್ಬೋದು. ಜೊತೆಗೆ ನಾನು ಕೊಟ್ಟಂಥ ಫೋನ್ ನಂಬರಲ್ಲಿ ನಮ್ಮ ಸೇರಿದಾರೆ ಸಲಹೆ ಸೂಚನೆಯನ್ನು ಕೂಡ ಕೊಡಬಹುದು. ಈ ಸರ್ ಈ ರೀತಿ ಮಾಡ್ಕೊಂಡು ಹೋದ್ರೆ ಹಿಂಗಿರುತ್ತೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋಗ್ಬೋದು ಅನ್ನೋ ಒಂದು ಸಲಹೆ ಸೂಚನೆ ಕೊಟ್ಟು ಅಂತಂದರೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಆ ಪ್ರಕಾರ ಕೂಡ ನಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಅನುಕೂಲ ಆಗುತ್ತೆ. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 7996817. ರೈತ ಬಾಂಧವರೇ, ಇದು ಚೆನ್ನಮ್ಮನಾಗತ್ತಹಳ್ಳಿ ಶ್ರೀ ಚಲಮೆ ರುದ್ರೇಶ್ವರ ಸ್ವಾಮಿ ರೈತ ಉತ್ಪಾದಕ ಕಂಪನಿಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಪ್ರಸಾದ್ ಮೂರ್ತಿ ಅವರ ಮೊಬೈಲ್ ಸಂಖ್ಯೆ 7996817647. ಬಹಳ ಸಂತೋಷ ಪ್ರಸಾದ್ ಮೂರ್ತಿ ಅವರೇ. ಇದುವರೆಗೂ ನಿಮ್ಮ ಈ ಚೆನ್ನಮ್ಮನಾಗತ್ತಹಳ್ಳಿ ಶ್ರೀ ಚಲಮೆ ರುದ್ರಸ್ವಾಮಿ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದಗಳು ಸರ್. ಇದುವರೆಗೂ ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗತಿಹಳ್ಳಿಯ ಶ್ರೀ ಚಲ್ಮೆ ರುದ್ರಸ್ವಾಮಿ ರೈತ ಉತ್ಪಾದಕರ ಕಂಪನಿಯ ಕಾರ್ಯಚಟುವಟಿಕೆಗಳು ಕುರಿತು ರೈತ ಉತ್ಪಾದಕರ ಕಂಪನಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಎಸ್ ಪ್ರಸಾದ್ ಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆಲೇ ಸೋನಾ ಬಹುತ್ ಸೋಚ.